ಶಿವಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಹಯಗ್ರೀವ ಹಯಗ್ರೀವ ಹಯಗ್ರೀವ ಇತಿ ಯೋವದೈತಸ್ಯ ನಿಸರತೇ ವಾಣಿ ಜನ್ಮಕನ್ಯಾ ಪ್ರವಾಹವತ್ ವೈಕುಂಠಾದಾಗತಂ ರಾಮಂ ಜಾನಕಿ ಲಕ್ಷ್ಮಣಾನ್ವಿತಂ ಪುತ್ರಸಂಪತಿದಾತಾರಂ ಸರ್ವಸಂಪತ್ಕರಂ ಭಜೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶುಕ್ರಾಚಾರ್ಯರಿಗೆ ಪರಮಾತ್ಮನ ವಿವಾಹದ ಆಮಂತ್ರಣ ಪತ್ರವನ್ನು ಕಳಿಸ್ಕೊಟ್ರು ನಿನ್ನೆ ದಿವಸ. ಶುಕ್ರಾಚಾರ್ಯರಿಗೆ ಅದನ್ನು ನೋಡಿ ಭಾಳ ಸಂತೋಷ ಆಗುತ್ತೆ. ಅವರು ರುದ್ರಾವತಾರರು, ಅವರು ಪರಮಾತ್ಮನ ವಿವಾಹದ ಆಮಂತ್ರಣ ಪತ್ರವನ್ನು ನೋಡಿನೇ ಭಾಳ ಸಂತೋಷ ಆಗುತ್ತೆ. ಅವಾಗ ಅವರು ಪರಮ ಭಾಗವತರು, ಎಂಥ ಪರಮಾತ್ಮನ ದರ್ಶನ ಆಗ್ತಾ ಇದೆ, ಮತ್ತೆ ನಾವೆಲ್ಲ ಅವನ ವಿವಾಹವನ್ನು ನೋಡುವಂಥ ಸೌಭಾಗ್ಯ ಬಂದಿದೆಯಲ್ಲ ಅಂತ ಭಾಳ ಸಂತೋಷದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಹೀಗೆಂದು ನುಡಿದ ಸರ್ವಾಂಗರೋ ಮಗಳು ಅಂಗ ಕೇಳು ಎನ್ನಂತರಂಗ ಕೊಪ್ಪುವುದು ಜನಸಂಘದಲ್ಲಿ ನಿತ್ಯ ನಿಸ್ಸಂಗ ಮೂರ್ತಿಯ ಈ ಮಂಗಳೋತ್ಸವ ಪರಮ ಮಂಗಳಪ್ರದ ಜಗಂಗಳಿಗೆ ಎಲ್ಲ. ಇಂಥ ಮಂಗಳೋತ್ಸವ ಅನ್ನೋದಿದೆಯಲ್ಲ ಪರಮಾತ್ಮನ ವಿವಾಹ, ಅದು ಜಗತ್ತಿಗೆಲ್ಲ ಮಂಗಳಕರವನ್ನು ಉಂಟು, ಮಾಂಗಲ್ಯವನ್ನು ತಂದುಕೊಡುವಂಥದ್ದು. ಅದು ಬರೀ ಶ್ರೀನಿವಾಸನಿಗೋ ಅಥವಾ ಪದ್ಮಾವತಿಗೋ ಯಾರಿಗೋ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಇದನ್ನು ಭಗವಂತನ ವಿವಾಹದ ಕಥೆಯನ್ನು ಶ್ರವಣಾದಿಗಳನ್ನು ಮಾಡ್ತಾರಲ್ಲ, ಅವರಿಗೆಲ್ಲ ಅವರ ಮನೆಯಲ್ಲಿ ಮತ್ತೆ ಮಂಗಳ ಅನ್ನೋದು ನಡೆಯುತ್ತೆ ಈ ರೀತಿಯಾಗಿ. ಹೀಗೆ ಆ ಪತ್ರವನ್ನು ನೋಡಿ ಸಂತೋಷ ಆಗಿ ನಂತರದಲ್ಲಿ ತಕ್ಷಣದಲ್ಲಿ ತಮ್ಮ ಸ್ನಾನ ಅನೇಕ ಏನೆಲ್ಲ ಕೆಲಸಗಳಿರ್ತೋ ಅದೆಲ್ಲ ಕಾರ್ಯಗಳನ್ನು ಮುಗಿಸಿ ಆ ಅರಮನೆಗೆ, ರಾಜನ ಅರಮನೆಗೆ ಬರಲಿಕ್ಕೆ ಅಂತೇಳಿ ಪ್ರವೃತ್ತರಾಗ್ತಾರೆ. ಅವಾಗ ಬಂದ ಶುಭಮನೆ ಎದುರಿಂದ ಕಾಣುತ್ತಲಿದ್ದ ಮುಂದೆ ರಾಜನ ಕುರುವ ಮುಂದೆ ಮಾಡುತ್ತ ಬೇಗ ಬಂದು ಎದುರಿಗೆ ಭಕ್ತಿಯಿಂದ ವಂದನೆ ಮಾಡಿ ಮಂದಿರಕ್ಕೆ ಕರೆದು ಬಿದಿಯಿಂದ ಪೂಜಿಸ್ತ ಹೀಗೆಂದನಾಗ ಚಂದಾಗಿ ಸೌಂದರ್ಯದಿಂದಿದ್ದ ಮಗಳನ್ನು ಮುಂದೆ ವೆಂಕಟಪತಿಗೆ ಚಂದಾಗಿ ವೇದ ವಿಧಿಯಿಂದ ಕೊಡಬೇಕು ಎಂತೆಂದು ಮಾಡಿದೆ ನಾನು ಇಂದೆನ್ನ ಮನದಲ್ಲಿ ಮುಂದೆ ನಿಮ್ಮ ಭಯತರ ಚಂದಾಗಿ ಮನಸ್ಸಿಗೆ ಬಂದರೆ ಕೊಡುವೆ ಅಂತ ಈ ರೀತಿಯಾಗಿ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡಿದ್ದೀವಿ. ನೀವು ಮತ್ತೆ ಬೃಹಸ್ಪತ್ಯಾಚಾರ್ಯ ಏನು ಹೇಳ್ತೀರಾ, ಬೃಹಸ್ಪತ್ಯಾಚಾರ್ಯ ಶುಕಾಚಾರ ನೀವಿಬ್ರು ನಮಗೆ ಕುಲಗುರುಗಳಿದ್ದಂಗೆ, ನೀವಿಬ್ಬರು ಏನು ಹೇಳ್ತೀರೋ ಅದರ ಮೇಲೆ ತೀರ್ಮಾನ ತಗೋತೀವಿ ಅಂತ ನಾವು ಮಾತ್ರ ಈಗ ಸದ್ಯಕ್ಕೆ ತೀರ್ಮಾನ ಮಾಡಿದ್ದೀವಿ, ಅದಕ್ಕೆ ನಿಮ್ಮನ್ನು ಹೇಳ್ಕಳಿಸಿದ್ದು ಅಂಥೇಳಿ. ಅವಾಗ ಶುಕಮುನಿಗಳು ಹೇಳ್ತಾರೆ, ನಿಮ್ಮ ಕುಲನೇ ಉದ್ಧಾರ ಆಯಿತು, ಜಗತ್ತಿನಲ್ಲಿ ಇಂಥ ಪುಣ್ಯ ಸೌಭಾಗ್ಯ ಯಾರಿಗೆ ಸಿಗ್ತಾ ಇದೆ, ನನ್ನ ಮನಸ್ಸಿಗೆ ಈ ಕಾರ್ಯ ಅನ್ನೋದು ತುಂಬ ಚೆನ್ನಾಗಿ ಹಿಡಿಸಿದೆ, ಈ ಕಾರ್ಯವನ್ನು ಆದಷ್ಟು ಶೀಘ್ರದಲ್ಲಿ ಮಾಡು, ವಿಳಂಬ ಮಾಡಬೇಡ ಅಂತೇಳಿ. ಶುಭಸ್ಯ ಶೀಘ್ರಂ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ, ಅದರಿಂದ ವಿಳಂಬ ಮಾಡದೆ ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡು ಅಂತೇಳಿ. ಹಾಗೆ ಅವಾಗ ಬೃಹಸ್ಪತ್ಯಾಚಾರ ಒಂದು ಮಾತನ್ನು ಹೇಳ್ತಾರೆ, ಏಕೋ ವೃಕ್ಷಂ ವರ್ಧಯತಿ, ಒಂದು ಮರ ಅನ್ನೋದು ಬೆಳೀತಾ ಇದೆ, ಬಹವೋ ಭುಂಜಂತಿ ತೇಫಲಂ ಅಂತೇಳಿ, ಅಲ್ಲಿ ಸಾಕಷ್ಟು ಹಣ್ಣುಗಳು ಹೂವುಗಳು ಎಲ್ಲ ಬರ್ತಾ ಇದೆ, ಅದರ ಫಲಗಳನ್ನು ಅನೇಕ ಜೀವರು ಭೋಗ ಮಾಡ್ತಾರೆ. ಆ ರೀತಿಯಲ್ಲಿ ಪರಮಾತ್ಮ ಅನ್ನೋ ವೃಕ್ಷದಲ್ಲಿ ಅದನ್ನು ಆಶ್ರಯ ಮಾಡಿಕೊಂಡು ಜಗತ್ತಿನಲ್ಲಿ ಅಸಂಖ್ಯಾತ ಜೀವರಾಶಿಗಳು ಅಂತಿರೋದು, ಅವರೆಲ್ಲ ಕೂಡ ಈ ಉತ್ಸವವನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ಆದ್ರಿಂದ ಭೋಗ್ತಾರೋ ಭುಂಜತೆ ಭಾಗಂ, ಅವರವರ ಪಾಲನ್ನು ಅವರವರು ಊಟ ಮಾಡ್ತಾರೆ, ಜೀವನ ಸ್ವರೂಪಯೋಗ್ಯತಾನುಸಾರ ಆ ವಿವಾಹಾದಿ ಉತ್ಸವವನ್ನು ನೋಡ್ತಾರೆ, ಶ್ರವಣಾದಿಗಳನ್ನು ಮಾಡ್ತಾರೆ, ಈ ರೀತಿಯಾಗಿ ಅವರವರ ಯೋಗ್ಯತೆಯಂತೆ ಅವರು ಭಾಗವಹಿಸ್ತಾರೆ. ಅದಕ್ಕೆ ಆ ಫಲಭರಿತವಾದ ವೃಕ್ಷವನ್ನು ಹೇಗೆ ಎಲ್ಲ ಜಗತ್ತಿನಲ್ಲಿ ಜೀವರು ಆಶ್ರಯ ಮಾಡ್ತಾರೆ ಅಂತ ಕೇಳ್ತೀವೋ, ಹಾಗೆ ಭಗವಂತ ಅನ್ನೋ ವೃಕ್ಷದನ್ನು ಆಶ್ರಯ ಮಾಡಿ ಎಲ್ಲ ಜೀವರು ಇರ್ತಾರಲ್ಲ, ಅವರೆಲ್ಲ ಅವರವರ ಯೋಗ್ಯತಾನುಸಾರ ಆ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೆ ಅಂಥದ್ದು ಅಷ್ಟೇ ಅಲ್ಲ, ಇಂಥ ಒಂದು ಮಂಗಳಕರವಾದ ಕಾರ್ಯದಲ್ಲಿ ಯಾರು ಉದಾಸೀನರಾಗಿ ಇರ್ತಾರೆ ಅಥವಾ ಭಗವಂತನಿಗೆ ಈಗ ವಿವಾಹ ಈ ರೀತಿಯಾಗಿ ಎಲ್ಲ ಯಾರು ಮಾತಾಡ್ತಾರಲ್ಲ, ಅವರಿಗೆ ಅವರಂಥ ನಿರ್ಭಾಗ್ಯರ ಜಗತ್ತಿನಲ್ಲಿಲ್ಲ, ಅದರಂಥ ಅನರ್ಥ ಮತ್ತೊಂದಿಲ್ಲ. ಅದರಿಂದ ಇಂಥ ಮಂಗಳೋತ್ಸವದಲ್ಲಿ ಎಲ್ಲರೂ ಕೂಡ ಅವರವರ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು, ಈ ರೀತಿಯಾಗಿ ಸಂಕಲ್ಪ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ರಾಜನನ್ನ ಕುರಿತು ಬೃಹಸ್ಪತ್ಯಾಚಾರ ಒಂದು ಪ್ರಶ್ನೆ ಮಾಡ್ತಾರೆ, ಏನು ಇವತ್ತಿನ ದಿನದ ಕಾರ್ಯ ಏನು ಅಂಥೇಳಿ, ಈ ಮದುವೆ ವಿವಾಹ ಈ ಥರ ದೊಡ್ಡ ಉತ್ಸವ ಇಟ್ಕೊಂಡಾಗ ಯಾವ್ಯಾವ ದಿನ ಏನೇನು ಮಾಡಬೇಕು ಅಂತ ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಇವತ್ತಿಷ್ಟು ಕೆಲಸ ಆಗಲೇಬೇಕು ಅಂತ, ಎಲ್ಲವನ್ನೂ ಕೊನೆಯಲ್ಲಿ ಮಾಡಲಿಕ್ಕಾಗಲ್ಲ, ಯಾವುದು ಬಿಟ್ಟು ಹೋಗಿದೆ, ಯಾವ್ಯಾವ ಕೆಲಸವನ್ನು ಯಾರ್ಯಾರು ಮಾಡಬೇಕು, ಈ ರೀತಿಯಾಗಿ ಎಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಮಾತಾಡ್ಕೊಂಡಿರ್ತೀವಲ್ಲ, ಆ ರೀತಿಯಾಗಿ ಬೃಹಸ್ಪತ್ಯಾಚಾರ ರಾಜನನ್ನ ಕುರಿತು ಪ್ರಶ್ನೆ ಮಾಡ್ತಾರೆ, ಇವತ್ತಿನ ಕಾರ್ಯ ಏನು ಅಂಥೇಳಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದೆಯಾ ಅಂತೇಳಿ. ಆವಾಗ ರಾಜ ಹೇಳ್ತಾನೆ, ಈ ದಿನ ಸೂರ್ಯಾಸ್ತ ಆಗೋದ್ರೊಳಗೆ ಒಂದು ಒಳ್ಳೆ ಮುಹೂರ್ತವನ್ನು ನಿಶ್ಚಯ ಮಾಡಿ ಅದನ್ನು ಪತ್ರಿಕೆಯಲ್ಲಿ ಬರೆದು ಶ್ರೀನಿವಾಸನಿಗೆ ಈ ವಿಷಯವನ್ನು ತಿಳಿಸ್ಬೇಕು, ಪ್ರಸ್ತಾಪ ಮಾಡಬೇಕು. ಈ ರೀತಿಯಾಗಿ ನಾವು ಕನ್ಯೆಯನ್ನು ನಿನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತಿದ್ದೀವಿ, ನಿನ್ನ ಬಂಧು ಬಾಂಧವರದೆಲ್ಲ ಅಭಿಪ್ರಾಯವನ್ನು ಕೇಳಿ ನೀ ಸ್ವತಃ ನಿನ್ನ ಅಭಿಪ್ರಾಯ ಇದನ್ನೆಲ್ಲ ನಮಗೆ ತಿಳಿಸಬೇಕು. ಈ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಒಳ್ಳೆ ವಾರ, ಒಂದು ನಕ್ಷತ್ರ, ತಿಥಿ ಇದನ್ನೆಲ್ಲ ನೋಡಿ ಆ ಕೆಲಸವನ್ನು ಮಾಡಬೇಕು, ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಅದಕ್ಕೆ ಅಂಥ ಕಾರ್ಯವನ್ನು ಮಾಡೋ ಕಾಲಕ್ಕೆ ನೀನೇನು ಮಾಡಬೇಕು ಅನ್ನೋದನ್ನು ಅವನಿಗೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟು ನಿನ್ನ ಪುತ್ರಿಯನ್ನು ನಾನು ಪಾಣಿಗ್ರಹಣ ಮಾಡ್ಕೋತೀನಿ ಅಂತ ಅವನಿಂದ ಉತ್ತರ ಬರಬೇಕು. ಆ ರೀತಿಯಾಗಿ ಇವತ್ತು ಆ ಒಂದು ಪತ್ರವನ್ನು ಬರೆದು ಅವನಲ್ಲಿ ವಿನಂತಿ ಮಾಡಿ ಈ ಥರ ಕೊಡಬೇಕು ಅಂತಿದ್ದೀನಿ, ನಿನ್ನ ಬಂಧು ಬಾಂಧವರ ಎಲ್ಲ ಅಭಿಪ್ರಾಯವನ್ನು ನನಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನು ಈ ಒಂದು ಮಂಗಳ ಪತ್ರ ಅನ್ನೋದನ್ನು ಏನಿದೆ ಮೊದಲಿಗೆ ಬರೀಬೇಕು. ಇವತ್ತು ಇಷ್ಟು ಕಾರ್ಯ ಆಗಲೇಬೇಕು ಸೂರ್ಯಾಸ್ತ ಆಗೋದ್ರಲ್ಲಿ ಅಂತೇಳಿ ಬೃಹಸ್ಪತಿ ಆಚಾರ್ಯರು ಹತ್ರ ರಾಜ ಹೇಳ್ತಾನೆ. ನಾನು ಅನ್ಕೊಡ್ರೋದು ಈ ಥರ, ನಿಮ್ಮ ಅಭಿಪ್ರಾಯ ಏನು ಅಂತ. ಆಯಿತು, ಆ ರೀತಿಯಾಗಿ ಪತ್ರವನ್ನು ಬರೆಯೋಣಂತೆ ಅಂತೇಳಿ. ಅವಾಗ ನೀನು ಹೇಳಿದ್ದೇನೋ ಸರಿ, ಆದರೆ ಆ ಪತ್ರವನ್ನು ಬರೀತೀವಿ ಸರಿ, ಅದನ್ನು ತೊಗೊಂಡು ಹೋಗಿ ಶ್ರೀನಿವಾಸನಿಗೆ ಕಲಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಸರಿಯಾದ ವ್ಯಕ್ತಿ ಆಗಿರ್ಬೇಕು. ಯಾಕಂದರೆ ಭಗವಂತನಿಗೆ ಈ ಪತ್ರವನ್ನು ಸಮರ್ಪಣೆ ಮಾಡಬೇಕು ಅಂತಾದಾಗ ಅವನಿಗೂ ಅಷ್ಟೆಲ್ಲ ಯೋಗ್ಯತಾ ಅನ್ನೋದು ಇರಬೇಕು. ಆ ಪತ್ರವನ್ನು ತೊಗೊಂಡು ಹೋಗಿ ಭಗವಂತನ ಹತ್ರ ಹೋಗುವಂತಹ ವ್ಯಕ್ತಿ ಯಾರು ಅಂತೇಳಿ. ಆಗ ಬಕುಲಾದೇವಿಯೇ ಈ ಕಾರ್ಯ ಮಾಡ್ತಾಳೆ ಅಂತೇಳಿ ರಾಜ ಹೇಳ್ತಾನೆ. ಬಕುಲಾದೇವಿ ಅಲ್ಲಿಂದ ಬಂದಿದ್ದೇ ಕನ್ಯಾರ್ಥಿಯಾಗಿ, ಅದರಿಂದ ಅವಳೇ ಈ ಕಾರ್ಯವನ್ನು ಮಾಡೋದ್ರಲ್ಲಿ ಸಮರ್ಥಳು, ಅದರಿಂದ ಪರಮಾತ್ಮನ ತಾಯಿ ಸ್ಥಾನದಲ್ಲಿರೋಳು, ಅದರಿಂದ ಅವಳಿಂದ ಈ ಕಾರ್ಯ ಆಗ್ತಾ ಇದೆ, ಕೊಡೋಣ ಅಂಥೇಳಿ. ಅವಾಗ ರಾಜನ ಪತ್ನಿ ಇದನ್ನು ಕೇಳಿ ಒಂದ್ಸಲ ಬಕುಲಾವತಿ ಹತ್ರ ಮಾತಾಡ್ತಾಳೆ, ಏನು ನೀನು ಈ ಕಾರ್ಯ ಮಾಡ್ತೀಯಾ, ನೀನು ಈ ಪತ್ರವನ್ನು ತೊಗೊಂಡು ಹೋಗಿ ಶ್ರೀನಿವಾಸನಿಗೆ ತಲುಪಿಸ್ತೀಯಾ ಅಂಥೇಳಿ. ಅವಾಗ ಬಕುಲಾವತಿ ಹೇಳ್ತಾಳೆ, ಶ್ರೀನಿವಾಸ ನೀನು ತಿಳ್ಕೊಂಡಂಗೆ ಭಾಳ ಸಣ್ಣವನಲ್ಲ, ಜಗತ್ತಿನಲ್ಲೇ ಅವನಿಗಿಂತ ಹಿರಿಯರು ಯಾರೂ ಇಲ್ಲ, ಅವನು ಪ್ರೌಢಾವಸ್ಥೆಗೆ ಬಂದಿದ್ದಾನೆ. ನಾನೇ ಇಲ್ಲೆಲ್ಲ ನಿಶ್ಚಯ ಮಾಡಿಕೊಂಡು ಸೀದಾ ಒಂದು ಪತ್ರವನ್ನು ತೊಗೊಂಡು ಹೋಗಿ ಕೊಟ್ಟರೆ ಅವನು ಅಷ್ಟು ಸಲೀಸಾಗಿ ಹೋಗ್ತಾನೆ ಅಂತಿಲ್ಲ, ಅದಕ್ಕೆ ಈ ಕೆಲಸ ನನಗೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ನನಗಿಂತ ಹಿರಿಯರು ಜ್ಞಾನಿಗಳು ಏನಿದ್ದಾರಲ್ಲ ಅವರು ಮಾಡಬೇಕು ಅನ್ನೋದನ್ನು ಅವಳು ಸೂಚನೆ ಮಾಡ್ತಾಳೆ. ಅದರಿಂದ ಈ ಕೆಲಸ ನಾನು ಮಾಡಲ್ಲ ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಈ ಕೆಲಸವನ್ನು ಬೃಹಸ್ಪತಿ ಆಚಾರ್ಯ ಏನಿದ್ದಾರೆ, ನಮ್ಮ ಕುಲಗುರುಗಳು ಅಂತ ಏನಿದ್ದಾರೆ, ಅವರನ್ನೇ ಈ ಕೆಲಸಕ್ಕೆ ನಿಯಮನ ಮಾಡೋದು ಸರಿ ಅನಿಸ್ತಾ ಇದೆ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ ಬೃಹಸ್ಪತಿ ಆಚಾರ್ಯರು, ಇತ್ತೀಚಿನ ದಿನಗಳಲ್ಲಿ ಶ್ರೀನಿವಾಸನ ಭೇಟಿಯಾಗದೆ ನಾನು ಬಹಳ ಕಾಲ ಆಗೋಗಿದೆ. ನಾನು ಯಾವಾಗೋ ಚೋಳರಾಜನ ಕಾಲದಲ್ಲಿ ಅವನನ್ನು ಭೇಟಿಯಾಗಿದ್ದೆ ಹೊರತು ಬಹಳ ವರ್ಷ ಆಗೋಗಿದೆ. ಅದು ಅವನ ಔಷಧೋಪಚಾರಕ್ಕಾಗಿ ಕರೆಸಿದ್ದ. ನಾ ಅವಾಗ ಆ ನಿಮಿತ್ತ ಏನಿತ್ತು ಅಷ್ಟು ಕೆಲಸ ಬಿಟ್ಟರೆ ಅವನ ಹತ್ರ ಬೇರೆ ಯಾವುದೇ ವಿಷಯದ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿಲ್ಲ. ಈಗ ಕಮ್ಯುನಿಕೇಷನ್ ಗ್ಯಾಪ್ ಭಾಳ ಆಗೋಗಿದೆ, ನಾವು ಅವರು ಸಂಪರ್ಕನೇ ಮಾಡಿಲ್ಲ ಇಷ್ಟು ದಿನದಲ್ಲಿ. ಆದ್ದರಿಂದ ನಾನು ಈ ವಿಷಯ ಈ ಕೆಲಸವನ್ನು ಮಾಡಲ್ಲ, ಆದರೆ ನಿಮಗೊಂದು ಸಲಹೆ ಕೊಡಬಲ್ಲ ಏನು ಅಂತ ಕೇಳಿದ್ರೆ, ಶ್ರೀನಿವಾಸನಿಗೆ ಬಹಳ ಬೇಕಾದವರು ಒಂದು ಶುಕಾಚಾರ್ಯರು, ಯಾವಾಗ ಅವ್ರ ಮನೆ ಹತ್ರನೇ ವಾಸ ಮಾಡೋರು ಶುಕಾಚಾರ್ಯರು. ಈ ನಾರದರು ಶುಕಾಚಾರ್ಯರು ಎಲ್ಲ ಹೇಗೆ ಅಂತ ಕೇಳಿದ್ರೆ ಪರಮಾತ್ಮನ ಏಕಾಂತ ಭಕ್ತರು ಅಂತೇಳಿ. ಅದಕ್ಕೆ ಅವರು ಹೋಗ ಈ ಕೆಲಸವನ್ನು ಹೋದರೆ ಪರಿಪೂರ್ಣವಾಗಿ ಅದನ್ನು ಮಾಡಿಕೊಂಡು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರ್ತಾರೆ, ಅದರಿಂದ ಅವರನ್ನು ಕಳಿಸೋದೇ ನನಗೆ ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಆ ನಂತರದಲ್ಲಿ ಶುಕಾಚಾರ್ಯ ಹೋಗೋದು ಅಂತೇಳಿ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಶುಕಾಚಾರ್ಯರಲ್ಲಿ ವಿನಂತಿ ಮಾಡ್ತಾರೆ, ವಿನಂತಿ ಮಾಡಿ ನೀವು ಈ ಪತ್ರವನ್ನು ತಗೊಂಡು ಪರಮಾತ್ಮನ ಮನೆಗೆ ಹೋಗಿ ಇಷ್ಟೆಲ್ಲ ನಿವೇದನೆ ಮಾಡಿ, ನಮ್ಮ ಅಭಿಪ್ರಾಯ ಹಿಂಗಿದೆ, ನಿನ್ನ ಅಭಿಪ್ರಾಯ ಏನು, ನೀ ಎಲ್ಲರ ಹತ್ರ ಚರ್ಚೆ ಮಾಡಿ ಅನಂತರದಲ್ಲಿ ಅದನ್ನು ಪತ್ರ ಮುಖೇನ ತಿಳಿಸಬೇಕು ಅಂತೇಳಿ ಈ ರೀತಿಯಾಗಿ ಎಲ್ಲ ಹೇಳ್ತಾರೆ. ಅದಕ್ಕೆ ಅವಾಗ ಶಿವಾಚಾರ್ಯ ಮತ್ತೆ ಹೇಳ್ತಾರೆ, ಇಂಥ ಉತ್ಸವ ಅನ್ನೋದು ಸಮಸ್ತ ಲೋಕಸ್ಯ ಪವಿತ್ರ ಕಾರಣ, ಇಡೀ ಜಗತ್ತಿಗೆ ಮಂಗಳ ಪ್ರದವಾದದ್ದು ಅಂತೇಳಿ. ಯಾರು ಒಬ್ಬರನ್ನು ಕುರಿತು ಈ ಕಾರ್ಯ ಮಾಡುವಂಥದ್ದಲ್ಲ, ಹೇಗೆ ಲೋಕದಲ್ಲಿ ಗಂಗಾ ನದಿ ಅಂತ ಕೇಳಿದ್ದೀವಿ, ಗಂಗಾ ಗಂಗೇತಿ ಯೋ ಬ್ರೂಯ ಯೋಜನಾನಾಂ ಕ್ಷತೆಯರತಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತೇಳಿ. ಗಂಗೆ ಅಂತೇಳಿ ಎಲ್ಲೋ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತು ಗಂಗೆ ಗಂಗೆ ಅಂತ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಜೀವರನ್ನು ಕೂಡ ಪಾಪದಿಂದ ವಿನಿರ್ಮುಕ್ತನನ್ನು ಹೇಗೆ ಮಾಡ್ತಿದೆಯೋ ಹಾಗೆ ಪರಮಾತ್ಮನನ್ನು ವಿವಾಹದ ಕಾರ್ಯದಲ್ಲಿ ಸ್ವಲ್ಪ ಅಲ್ಪ ಕೆಲಸ ಮಾಡಿದ್ರು ಸ್ಮರಣೆ ಮಾಡಿದ್ರು ಸಾಕು, ಎಲ್ಲರಿಗೂ ಕೂಡ ಅದರಿಂದ ಮೋಕ್ಷ ಅನ್ನೋದೇ ಪ್ರಾಪ್ತಿ ಆಗ್ತಾ ಇದೆ. ಅದರಿಂದ ಈ ಕೆಲಸವನ್ನು ನಾನು ಉತ್ಸಾಹದಿಂದಲೇ ಮಾಡ್ತೀನಿ, ನನಗೆ ಇದರೊಳಗೆ ಇಷ್ಟ ಇದೆ, ನಾನು ಇದರಲ್ಲಿ ನಿಮ್ಮದೇನು ಇದಿಲ್ಲ, ನಾನು ಅದನ್ನು ಶ್ರದ್ಧಾಭಕ್ತಿಯಿಂದಲೇ ಮಾಡ್ತೀನಿ ಈ ರೀತಿಯಾಗಿ ಶುಕಾಚಾರ್ಯ ಹೇಳ್ತಾರೆ. ಆ ರೀತಿಯಾಗಿ ಉತ್ಸವವನ್ನು ಯಾರು ನೋಡ್ತಾರೆ, ಯಾರು ಕಥೆಯನ್ನು ಶ್ರವಣಾದಿಗಳನ್ನು ಮಾಡ್ತಾರೆ, ಯಾರು ಇತರರಿಗೆ ಶ್ರವಣ ಮಾಡಿಸ್ತಾರೆ ಹೇಳ್ತಾರೆ, ಹೀಗೆ ವಕ್ತೃ ಶ್ರೋತೃ ಪುಚ್ಚಕ ಅಂತ ಹೇಳಿದ್ವಿ, ಆ ರೀತಿಯಾಗಿ ಎಲ್ಲರಿಗೂ ಕೂಡ ಮೋಕ್ಷವನ್ನೇ ಪ್ರದಾನ ಮಾಡುವಂಥ ವಿಷಯ ಇದು ಅಂತೇಳಿ ಈ ರೀತಿಯಾಗಿ ಎಲ್ಲರನ್ನೂ ಪವಿತ್ರನನ್ನಾಗಿ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಶುಕಾಚಾರ್ಯರು. ಆ ನಂತರದಲ್ಲಿ ಹೇಳ್ತಾರೆ, ಲಕ್ಷ್ಮೀಪತಿಯ ಸಂಬಂಧಿಯಾಗಿರ್ತಕ್ಕಂಥ ಶ್ರೀನಿವಾಸನನ್ನ ನಿನ್ನ ಸಂಬಂಧ ನನಗೆ ಇದರಿಂದ ನೋಡುವಂಥ ಭಾಗ್ಯ ಸಿಕ್ತು, ಇಲ್ಲದೆ ನಾನೇ ನೇರವಾಗಿ ಹೋಗಿ ಪರಮಾತ್ಮನ ದರ್ಶನ ಅನ್ನೋದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ದೂತನಾಗಿ ಈ ಪತ್ರವನ್ನು ತಗೊಂಡು ಹೋಗೋ ನೆವದಲ್ಲಾದರೂ ನನಗೆ ಪರಮಾತ್ಮನ ದರ್ಶನ ಆಗ್ತಾ ಇದೆ ಅಂತಾದರೆ ನಾನು ಎಂಥ ಭಾಗ್ಯವಂತ ಈ ರೀತಿ ಹೇಳಿ ಇನ್ ಜನ್ಮ ಜನ್ಮಗಳಲ್ಲೂ ಕೂಡ ಇಂಥ ನಿಮ್ಮ ಸಹವಾಸ ಅನ್ನೋದು ಸಿಗಲಿ. ಯಾಕಂದರೆ ನೀವು ಪರಮಾತ್ಮನಿಗೆ ಮಾಮನ ಸ್ಥಾನಕ್ಕೆ ಬರೋವಂಥವ್ರು, ಅವಳ ಅತ್ತೆ ಸ್ಥಾನಕ್ಕೆ ಬರೋವಂಥವ್ರು. ಇಂಥವರಿಗೆ ನಾನೇನೋ ಒಂದು ಪುರೋಹಿತ ಅಂತಲೋ, ಶ್ರೀನಿವಾಸನ ಹತ್ತಿರದ ಊರಲ್ಲಿ ಇದ್ದೀನಿ ಅಂತಲೋ, ಯಾವುದೋ ಒಂದು ಕಾರಣದಿಂದ ಇಂಥ ಭಗವಂತನ ದರ್ಶನ ಆಗುವಂಥ ಭಾಗ್ಯ ಸಿಕ್ಕಿಗೆಲ್ಲ, ಇಂಥ ಭಾಗ್ಯ ನನಗೆ ಜನ್ಮ ಜನ್ಮಾಂತರಗಳಲ್ಲೂ ಸಿಗಲಿ ಅಂತೇಳಿ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಅದನ್ನೇ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತಲೇ. ಹೀಗೆ ಅಂಥ ಸಾಧುಗಳ ಸಂಘ ಆಯಿತು ಅಂತ ಕೇಳಿದ್ರೆ ಅದರಿಂದ ಲಿಂಗ ದೇಹ ಭಂಗ ಆಗಿ ಮೋಕ್ಷ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆಮೇಲೆ ಬೃಹಸ್ಪತ್ಯಾಚಾರು ಶುಕಾಚಾರು ಇಬ್ಬರು ಇದ್ರಲ್ಲ, ಒಂದ್ಸಲ ನೀವು ಜಾತಕವನ್ನು ಇನ್ನೊಂದ್ಸಲ ಹೊಂದಿಸಿ ಹೊಂದಾಣಿಕೆ ಮಾಡಿ ನೋಡಿಬಿಡ್ರಿ. ಮತ್ತೆ ಆಮೇಲೆ ಇಷ್ಟು ಗುಣ ಕೊಡಲಿಲ್ಲ ಅಷ್ಟು ಗುಣ ಕೊಡಲಿಲ್ಲ ಅಂತ ಅಲ್ಲ, ಅವ್ರ ಮನೆಗೆ ಹೋದ್ಮೇಲೆ ಅವ್ರು ಇನ್ನೊಬ್ರು ಪುರೋಹಿತರ ಹತ್ರ ಕೇಳ್ಕೊಂಬಂದು ಇದೆಲ್ಲ ಚರ್ಚೆ ಮುಂದೆ ಅವಕಾಶ ಬೇಡ, ಒಂದ್ಸಲ ನೋಡಿಬಿಡ್ರಿ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ವಧುವರರ ನಕ್ಷತ್ರಗಳೆರಡು ಒಂದೇ ನಾಡಿಯಲ್ಲಿ ಇರಬಾರ್ದು ಅಂತ, ಏಕನಾಡಿ ಏಕನಾಡಿ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇರಬಾರ್ದು. ಪದ್ಮಾವತಿದು ಮೃಗಶಿರ ನಕ್ಷತ್ರ, ಅದು ಮಧ್ಯ ನಾಡಿಗೆ ಬರ್ತಾ ಇದೆ. ಶ್ರೀನಿವಾಸಂದು ಶ್ರವಣ ನಕ್ಷತ್ರ, ಅದು ಅಂತ್ಯ ನಾಡಿ ಅಂತ ಬರ್ತಾ ಇದೆ. ಅದರಿಂದ ನಾಡಿ ದೋಷ ಅನ್ನೋದು ಏನೂ ಇಲ್ಲ ಇಲ್ಲಿ, ಅದರಿಂದ ಈ ಕಾರ್ಯವನ್ನು ಮಾಡಬಹುದು ಅಂತೇಳಿ. ಇನ್ನ ಯೋನಿ ಕೂಟ ಅಂತೇಳಿ, ಅದು ಕೂಡ ಪರಸ್ಪರ ವೈರವಿಲ್ಲದೆ ಇರೋ ರೀತಿಯಲ್ಲಿ ಇರಬೇಕು, ಅವಾಗ ಮಾತ್ರ ವಿವಾಹವನ್ನು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಯೋನಿಕೂಟ ಅನ್ನೋದು ಕೂಡದೇ ಇದ್ರೆ ವಿವಾಹವನ್ನ ಮಾಡಬಾರದು ಅಂತೇಳಿ. ಮೃಗಶಿರ ನಕ್ಷತ್ರಕ್ಕೆ ಹಾವು ಯೋನಿ ಅಂತ ಹೇಳೋದು, ಶ್ರವಣ ನಕ್ಷತ್ರಕ್ಕೆ ಕಪಿ ಅಂತೇಳಿ. ಇದೆರಡು ಪರಸ್ಪರ ವೈರಿಗಳಲ್ಲ, ಅದರಿಂದ ಈ ವಿವಾಹವನ್ನು ಮಾಡ್ಲಿಕ್ಕೆ ಏನೇ ತೊಂದರೆ ಇಲ್ಲ, ಅದರಿಂದ ಇದಾಗತ್ತೆ ಅಂತೇಳಿ. ಇನ್ನ ಇಬ್ಬರು ಕೂಡ ದೇವತಾ ಗಣದವರೇ, ಪದ್ಮಾವತಿನೂ ಅಷ್ಟೇ ಶ್ರೀನಿವಾಸನೂ ಅಷ್ಟೇ. ಈ ಮನುಷ್ಯ ಗಣ, ರಾಕ್ಷಸ ಗಣ, ದೇವತಾ ಗಣ ಅಂತಲೇ ಈ ತರ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ನೋಡಿರ್ಬೋದು. ಆ ರೀತಿ ಇಬ್ರು ದೇವತಾ ಗಣ ಆದ್ರಿಂದ ಪರಸ್ಪರ ವೈರತ್ವ ಅನ್ನೋದಿರಲ್ಲ, ಅದರಿಂದನೂ ಮಾಡಬಹುದು ಅಂತೇಳಿ ಅವರೆಲ್ಲ ಅಭಿಪ್ರಾಯ ಪಡ್ತಾರೆ. ಇನ್ನ ರಾಶಿ ಕೂಟ ಅಂತೇಳಿ, ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರ್ತಾ ಇದೆ, ಶ್ರವಣ ನಕ್ಷತ್ರಕ್ಕೆ ಮಕರ ರಾಶಿ ಬರ್ತಾ ಇದೆ. ವೃಷಭ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ, ಮಕರ ರಾಶಿಗೆ ಶನಿ ಅಧಿಪತಿಯಾಗಿರ್ತಾನೆ. ಇವರಿಬ್ಬರು ಪರಸ್ಪರ ಮಿತ್ರರೇ ಆಗಿರೋದ್ರಿಂದ ರಾಶಿ ಕೂಟ ಅನ್ನೋದು ಕೂಡ ಕೂಡ್ತಾ ಇದೆ. ಈ ರೀತಿಯಾಗಿ ಪರಸ್ಪರ ರಾಶಿ ಕೂಟ, ಯೋನಿ ಕೂಟ, ಈ ತರ ಎಲ್ಲವನ್ನು ಜನ್ಮ ನಕ್ಷತ್ರದಿಂದ ಎಲ್ಲ ಅವರಿಬ್ರು ವಿಮರ್ಶೆ ಮಾಡಿ ಎಲ್ಲ ನೋಡ್ತಾರೆ. ಹೀಗೆ ಎಲ್ಲ ವಿವರಗಳನ್ನು ತಾಳೆ ಹಾಕಿ ನೋಡಿದಾಗ 31 ಗುಣಗಳು ಪರಸ್ಪರ ಕೂಡ್ತಾ ಇದೆ. ಅದರಿಂದ ಇದು ಉತ್ತಮ ಕಲ್ಪದ ವಿವಾಹ, ಇದನ್ನು ಅಗತ್ಯವಾಗಿ ಮಾಡಬಹುದು ಅಂತೇಳಿ ಶುಕಾಚಾರ್ಯರು ಮತ್ತೆ ಬೃಹಸ್ಪತ್ಯಾಚಾರ್ಯರು ಇಬ್ಬರು ಕುರಿತು ನಿರ್ಧಾರಕ್ಕೆ ಬಂದು ಅದನ್ನು ಆಕಾಶರಾಜನಿಗೆ ತಿಳಿಸ್ತಾರೆ. ಹಾಗಾದ್ರೆ ಹೇಗೂ ಜಾತಕ ಎಲ್ಲ ಸರಿ ಹೊಂದತ್ತೆ ಅಂತ ಆದ್ಮೇಲೆ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಾಯ್ತು. ನಾಳೆ ಅವರೇನಾದ್ರು ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಿಕ್ಕೆ ನಮ್ಮ ಜ್ಯೋತಿಷ್ಯರು ಹೀಗೆ ಹೇಳಿದ್ದಾರೆ ಈ ಥರ ಎಲ್ಲ ಬೇಕಲ್ಲ. ಅಷ್ಟೆಲ್ಲ ಆದ ನಂತರದಲ್ಲಿ ಒಂದು ಮುಹೂರ್ತ ಅನ್ನೋದು ನಿಗದಿ ಆಗ್ಬೇಕಲ್ಲ. ವಿಳಂಬ ನಾಮ ಸಂವತ್ಸರ ವೈಶಾಖ ಶುದ್ಧ ದಶಮಿ ಶುಕ್ರವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಜೆ 13 ಗಳಿಗೆ ಬರುವ ಶುಭ ಕುಂಭ ಲಗ್ನದಲ್ಲಿ ವಿವಾಹ ಮುಹೂರ್ತ ಅನ್ನೋದನ್ನು ನಿಶ್ಚಯ ಮಾಡಿ ಆಯಿತು. ಈ ರೀತಿಯಾಗತ್ತೆ. ಇಷ್ಟೆಲ್ಲ ಆದ ನಂತರದಲ್ಲಿ ಬೃಹಸ್ಪತ್ಯಾಚಾರ ಆಕಾಶರಾಜನನ್ನು ಕುರಿತು ಹೇಳಿದ್ದಾರೆ, ಕನ್ಯಾದಾನದ ಸಂಕಲ್ಪವನ್ನು ನೀನು ಮಾಡಿಬಿಡು, ದಿನಾಂಕ ಅವತ್ತು ಸರಿ, ಆದರೆ ಕನ್ಯಾದಾನ ಇಂಥ ಶ್ರೀನಿವಾಸನಿಗೆ ವರೋತ್ತಮನಾಗಿರ್ತಕ್ಕಂಥ ಶ್ರೇಷ್ಠರಲ್ಲಿ ಶ್ರೇಷ್ಠ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಈ ಪದ್ಮಾವತಿಯನ್ನು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತೀನಿ, ಈ ರೀತಿಯಾಗಿ ನೀ ಸಂಕಲ್ಪ ಮಾಡಿಬಿಡು. ಒಳ್ಳೆ ಕೆಲಸಕ್ಕೆ ಏನಿದ್ರು ಸಂಕಲ್ಪ ಮೊದಲಿಗೆ ಮಾಡಬೇಕು ಅಂತ, ಆವಾಗ ಸಂಶಯಾದಿಗಳನ್ನು ಇಟ್ಕೊಳ್ಬಾರ್ದು, ಆವಾಗ ಪರಮಾತ್ಮ ತಾನೇ ನಿಂತು ಆ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸ್ತಾನೆ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡೋಣ ಅಂತೇಳಿ ಅವನ ಹತ್ರ ಸಂಕಲ್ಪವನ್ನು ಮಾಡಿಸ್ತಾರೆ. ಆಗ ಬೃಹಸ್ಪತ್ಯಾಚಾರ ಅದೆಲ್ಲ ಆದ ನಂತರದಲ್ಲಿ ಶ್ರೀನಿವಾಸನ ವಿವಾಹ ಮಹೋತ್ಸವಕ್ಕೆ ಬರಬೇಕು ಅಂಥೇಳಿ ಲಗ್ನ ಪತ್ರಿಕೆಯನ್ನು ಬರೆದು ಕೊಡಬೇಕಲ್ಲ, ಆ ಕೆಲಸವನ್ನು ಲಗ್ನ ಪತ್ರಿಕೆ ಬರೆದುಕೊಟ್ಟು ಆ ಲಗ್ನದ ಸಮಾಚಾರವನ್ನು ತಿಳಿಯೋದಕ್ಕಾಗಿ ಪೂರ್ಣ ಲಗ್ನ ಪತ್ರಿಕೆಯಲ್ಲೇ ಎಲ್ಲ ವಿವರಗಳನ್ನಷ್ಟು ಬರಲಿಕ್ಕಾಗಲ್ಲ, ವಿವಾಹದ ಎಲ್ಲ ವಿಷಯಗಳನ್ನ ಅಲ್ಲಿ ಬರಲಿಕ್ಕಾಗಲ್ಲ. ಅದಕ್ಕೆ ಒಬ್ಬ ಬ್ರಾಹ್ಮಣನನ್ನು ಕೊಟ್ಟು ಅಲ್ಲಿಗೆ ಕಳಿಸ್ಬೇಕು ಈ ರೀತಿಯಾಗಿ ತೀರ್ಮಾನ ಮಾಡ್ತಾರೆ. ಅವಾಗ ಈ ಯಾವ ರೀತಿಯಲ್ಲಿ ಲಗ್ನ ಪತ್ರಿಕೆ ಬರೀಬೇಕು, ಸಾಮಾನ್ಯರದ್ದಾದ್ರೆ ಬರೆದು ಬಿಡ್ಬೋದು, ನಾವು ಸಾಕ್ಷಾತ್ ಭಗವಂತನನ್ನ ಕುರಿತು ಈ ಲಗ್ನ ಪತ್ರಿಕೆ ಅನ್ನೋದು ಬರೀಬೇಕು, ಅದನ್ನ ಹೇಗೆ ಬರೀಬೇಕು ಅಂತೇಳಿ ನೀವೇ ತಿಳಿಸ್ಕೊಡ್ಬೇಕು ಅಂತೇಳಿ ಬೃಹಸ್ಪತ್ಯಾಚಾರವನ್ನ ಆಕಾಶರಾಜ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಸಕಲ ಗುಣ ಸಂಪನ್ನ ನಿಖಿಳ ವ್ಯಾಪಕರ ಮಾ ಸುಖಳತ್ವ ಸುಕುಮಾರ ಸಕಲ ಮಾನ್ಯ ಲೌಕಿಕ ಮೂರ್ತಿನು ಲೌಕಿಕ ಮಾಡುವೆನು ನಾನು ಸುಖಕರ ಆಶೀರ್ವಾದ ಸುಖ ಪೂರ್ಣ ನಿನಗೆ. ಲೌಕಿಕದಲ್ಲಿ ಯಾರು ಎಲ್ಲರೂ ಬರಿಬೇಕಾರ ಪತ್ರದಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಆಶೀರ್ವಾದವನ್ನು ಮಾಡ್ತಾರಲ್ಲ, ನೀನು ಅಳಿಯನ ಸ್ಥಾನಕ್ಕೆ ಬರೋನು, ನಾನು ಮಾವನ ಸ್ಥಾನದಲ್ಲಿ ಇರೋನು, ಆದ್ರಿಂದ ಮಾವ ಅಳಿಯನಿಗೆ ಆಶೀರ್ವಾದವನ್ನೇ ಮಾಡಬೇಕು ಅಂತ ಜಗತ್ತಿನಲ್ಲಿ ತೋರಿಸ್ಲಿಕ್ಕೋಸ್ಕರ ನಾನು ಅದರಂತೆ ಲೌಕಿಕದ ರೀತಿಯಲ್ಲಿ ನೀನು ಅಲೌಕಿಕವಾದ ಮೂರ್ತಿ, ನೀನು ಅಪ್ರಾಕೃತ ಶರೀರಿ, ನಿನಗೆ ನಾನು ಆಶೀರ್ವಾದ ಮಾಡೋ ಯಾವ ಯೋಗ್ಯತೆಯೂ ನನಗಿಲ್ಲ, ಆದರೂ ಲೋಕದಲ್ಲಿ ಜನ ಎಲ್ಲ ತಿಳ್ಕೋಬೇಕಲ್ಲ, ಅದಕ್ಕೆ ನಾನು ಸುಖಕರ ಆಶೀರ್ವಾದ ನನಗೆ ಸುಖಪೂರ್ಣ, ನಿನ್ನ ನಿತ್ಯ ಸುಖ ನಿತ್ಯ ತೃಪ್ತ ನೀನು ಸುಖಪೂರ್ಣ, ಈ ರೀತಿಯಾಗಿರತಕ್ಕಂಥ ನಿನಗೆ ನಾನು ಲೌಕಿಕದಲ್ಲಿ ಎಲ್ಲ ಹೇಗೆ ಪ್ರಯೋಗ ಮಾಡ್ತಾರೋ ಆ ರೀತಿಯಾಗಿ ಆಶೀರ್ವಾದ ಈ ರೀತಿಯಾಗಿ ಬರಿತಾ ಇದ್ದೀನಿ ಅಂತ ಹೇಳಿ ಬರಿತಾನೆ. ಅನಂತರದಲ್ಲಿ ಸಕಲರೆಲ್ಲರೂ ತಾವು ಸುಖದಲ್ಲಿರುವುದು ತಿಳಿದವಿ ಕನಸಾರ್ಥಿತ ನಿಮ್ಮ ಸಕಲ ಸುಕ್ಷೇಮಗಳು ಲಿಖಿತವಾಗಿ ಅಪತ್ರ ಮುಖದಿಂದ ನೀ ತಿಳಿಸಿ ಸುಖಪಡಿಸುವ ನಿಮಿತ್ತ ಸಖ ವೆಂಕಟೇಶ. ನೀನು ಅನಿಮಿತ್ತ ಬಂದು ನನಗೆ, ಯಾಕಂದ್ರೆ ಅಸೃಜ್ಯ ರಾಶಿಯಲ್ಲೂ ನೀನು ನನಗೆ ಸಂಬಂಧ ಇದೆ, ಸೃಷ್ಟಿಯಲ್ಲಿದ್ದಾಗೂ ನಿನ್ನ ನನ್ನ ಸಂಬಂಧ ಬಿಟ್ಟಿದ್ದಲ್ಲ, ಮೋಕ್ಷಕ್ಕೋ ಮತ್ಯಾವುದೋ ಲೋಕಕ್ಕೆ ಹೋಗ್ತೀವಿ ಅಲ್ಲೂ ನಿನ್ನ ನನ್ನ ಸಂಬಂಧ ಅನ್ನೋದು ಶಾಶ್ವತ. ಅದಕ್ಕೆ ನಿನಗಿಂತ ಸಮರಾದ ನಿಮಿತ್ತ ಬಾಂಧವರು ಎನಗಿಲ್ಲ ವಾವ ಜನ್ಮದಲ್ಲೋ ಅಂತ ಹಾಡ್ತಾರಲ್ಲ ನಾನು ಆ ರೀತಿಯಾಗಿ ನನ್ನ ನಿನ್ನ ಸಂಬಂಧ ಅನ್ನೋದು ಬಿಟ್ಟಿದ್ದಲ್ಲ. ಈ ತನು ಸಂಬಂಧಿಗಳೆಲ್ಲ ಏನು ಈ ಜನ್ಮದಲ್ಲಿ ಇರ್ತಾರೆ, ಹಿಂದವ್ರು ಯಾರೋ ಗೊತ್ತಿಲ್ಲ, ಮುಂದವ್ರು ಯಾರೋ ನಾವ್ಯಾರೋ ಗೊತ್ತಿಲ್ಲ. ಈ ತತ್ವಾಭಿಮಾನಿ ದೇವತೆಗಳು ಅಷ್ಟೇ, ಮೋಕ್ಷದಲ್ಲಿ ಹೋದ ನಂತರ ಅವರು ವ್ಯಾಪಾರ ಇಲ್ಲ, ಅವರು ಇಲ್ಲಿ ತನಕ ಮಾತ್ರ ಇರೋರು. ನಾವು ಎಲ್ಲಿ ತನಕ ಸಾಧನೆ ಮಾಡ್ಕೊತಿರ್ತೀವಿ, ಲಿಂಗದೇಹ ಇರೋ ತನಕ ತತ್ವಾಭಿಮಾನಿ ದೇವತೆಗಳ ಕಾರ್ಯ. ಮೋಕ್ಷಕ್ಕೆ ಹೋಗಿ ಲಿಂಗದೇಹನೇ ಇಲ್ಲದೆ ಇದ್ದಾಗ ತತ್ವಾಭಿಮಾನಿ ದೇವತೆಗಳ ಕಾರ್ಯ ಕೂಡ ಇರೋದಿಲ್ಲ. ಅದರಿಂದ ನನ್ನ ನಿನ್ನ ಸಂಬಂಧ ಅನ್ನೋದು ಶಾಶ್ವತವಾದದ್ದು, ಅದು ಅನಿಮಿತ್ತ ಸಖ. ನೀನು ನಾವು ಯಾರತನಾರು ಸಖತ್ವ ಸ್ನೇಹ ಎಲ್ಲ ಬಳಸ್ತೀವಿ, ಏನೋ ಒಂದು ಪ್ರತ್ಯುಪಕಾರದ ನಿರೀಕ್ಷೆಯಿಂದ ಬಳಸುತ್ತೀವಿ ಆ ಸ್ನೇಹ ಅನ್ನೋದನ್ನು ಬೆಳೆಸ್ತೀವಿ. ಆದರೆ ನೀನು ಅನಿಮಿತ್ತ ಸಖ, ನಿನಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮಿಂದ ನೀನು ನನ್ನನ್ನು ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡ್ತೀಯಲ್ಲ, ಅದಕ್ಕೆ ನೀನು ಅನಿಮಿತ್ತ ಸಖನಾಗಿದೆಯಲ್ಲ ವೆಂಕಟೇಶ, ನಿನಗೆ ನಾನು ಆಶೀರ್ವಾದ ಪೂರ್ವಕವಾಗಿ ಈ ಪತ್ರವನ್ನು ಬರಿತಾ ಇದ್ದೀನಿ ಅಂತೇಳಿ. ಆ ಪತ್ರದ ಒಕ್ಕಣೆ ಏನು ಅಂತ ಕೇಳಿದ್ರೆ, ಮುಂದೆ ಪದ್ಮಾವತಿಯ ಚಂದಾಗಿ ವೇದ ವಿಧಿಯಿಂದ ಕೊಡುವೆನು ನನಗೆ ಸಂದೇಹವಿಲ್ಲ ಗೋವಿಂದ ನೀ ಸ್ವೀಕರಿಸು, ಬಂದು ಇಲ್ಲಿಗೆ ನಿನ್ನ ಬಂಧು ಬಾಂಧವರಿಂದ ಚಂದಾಗಿ ಕೂಡಿ ಮುಂದೆ ಪದ್ಮಾವತಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನೀನು ಬಂಧು ಬಾಂಧವರ ಸಹಿತವಾಗಿ ಬಂದು ಆ ಪಾಣಿಗ್ರಹಣ ಕಾರ್ಯವನ್ನು ಮಾಡಿಕೊಂಡು ನನ್ನ ಮಗಳನ್ನು ನೀನು ಕರ್ಕೊಂಡು ಹೋಗಬೇಕು, ಈ ರೀತಿಯಾಗಿ ನಿನ್ನಲ್ಲಿ ನಾನು ಆಶೀರ್ವಾದ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ ಹೇಳಿ ಬರೀತಾರೆ. ಮುಂದೆ ವೈಶಾಖದಲ್ಲಿ ಮುಂದಾಗಿ ಬರುತ್ತಿರುವ ಚಂದದ ದಶಮಿಯಲ್ಲಿ ಬಂದ ಶುಕ್ರವಾರ ಎಂದು ತಿಳಿಸಿ ಲಗ್ನತಿಥಿ ಮುಂದೆಲ್ಲ ವೃತ್ತಾಂತ ಚಂದಾಗಿ ನಿಮ್ಮುಳಿವ ನಿನ್ನ ಮುಂದೆ ಶುಕಮುನಿಯು. ಶುಕಮುನಿಗಳು ಬರ್ತಾರಲ್ಲ ಈ ಪತ್ರ ತಗೊಂಡು, ಅವರು ಎಲ್ಲ ವಿಸ್ತಾರವಾಗಿ ನಿನ್ನ ವಿಷಯಗಳನ್ನೆಲ್ಲ ಹೇಳ್ತಾರೆ. ನಾನು ಲಗ್ನ ಯಾವಾಗ ಅಂತ ಹೇಳಿದ್ದೀನಿ, ವೈಶಾಖ ಶುದ್ಧ ದಶಮಿ ಶುಕ್ರವಾರ ಇಂಥ ತಿಥಿ ಇದನ್ನೆಲ್ಲ ಮುಹೂರ್ತ ಎಲ್ಲ ಹೇಳಿದ್ದೀನಿ, ನೀನು ಈ ರೀತಿಯಾಗಿ ಬರಬೇಕು ಎಲ್ಲ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಾದರೆ ಆ ಶುಕಾಚಾರ ಪತ್ರ ತಗೊಂಡು ಬರ್ತಿರಲ್ಲ ಅವರನ್ನು ಕೇಳು, ನಿನಗೆ ಏನು ಬೇಕೋ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ ಅಂತ ಹೇಳಿ. ಈ ಪತ್ರವನ್ನು ಬರೆದಿದ್ದ ದಿನ ಯಾವುದು ಅಂದರೆ ಚೈತ್ರ ಶುಕ್ಲ ತ್ರಯೋದಶಿ ಎಂದ ದಿನ ಈ ಪತ್ರವನ್ನು ಆಕಾಶ ರಾಜ ಬರೆದು ಕೊಟ್ಟು ಕಳಿಸಿರ್ತಾನೆ. ಹೀಗೆ ನನ್ನ ಮನಸ್ಸಿನ ಅಭಿಪ್ರಾಯವನ್ನೆಲ್ಲ ಶುಕಾಚಾರ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ನಿನಗೆ ಯಾವುದೇ ರೀತಿಯ ಸಂಶಯಗಳು ಬಾರದೇ ಇರೋ ಹಾಗೆ ಎಲ್ಲ ಸಂಶಯ ನಿರ್ಮೂಲನ ಆಗೋ ರೀತಿಯಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಡ್ತಾರೆ. ಪುರುಷೋತ್ತಮನಾದ ನಿನಗೆ ನಾನು ಒಬ್ಬ ಸಾಮಾನ್ಯ ಜೀವಿ, ನಾನು ಹೆಚ್ಚಿಗೆ ಹೇಳೋದೇನಿದೆ ಏನು ಇಲ್ಲ, ಮುಂದೆ ಹೆಚ್ಚಿನ ವಿಷಯಗಳೆಲ್ಲ ಅವರು ತಿಳಿಸ್ತಾರೆ ಅಂತ ಹೇಳಿ ಇಂತಿ ಆಶೀರ್ವಾದಗಳು ನಿಮ್ಮ ಸುಖಾಗಮನವನ್ನು ಬಯಸುವ ಆಕಾಶ ರಾಜ ಭೂಪತಿ ಅಂತ ತಾನು ಅದನ್ನು ಬರ್ಕೊಂಡು ಈ ರೀತಿಯಾಗಿ ಪತ್ರವನ್ನು ಕೊಟ್ಟು ಕಳಿಸ್ತಾನೆ. ಆ ಪತ್ರವನ್ನು ಕೊಟ್ಟು ಕಳಿಸೋ ಕಾಲಕ್ಕೆ ಪತ್ರವನ್ನೆಲ್ಲ ಕೊಟ್ಟು ಸ್ವಲ್ಪ ದೂರ ಹೋಗಿ ಶುಕಾಚಾರವನ್ನು ಆಕಾಶ ರಾಜ ಬಿಟ್ಟು ಬರ್ತಾನೆ. ಯಾಕೆ ಬಿಟ್ಟು ಬರ್ತಾನೆ ಅಂತ ಕೇಳಿದ್ರೆ ಸ್ವಲ್ಪ ರಹಸ್ಯವಾದ ವಿಷಯಗಳು ಹೇಳೋದಿರುತ್ತೆ, ಮತ್ತು ಅಲ್ಲಿ ಹೋದ್ಮೇಲೆ ಈಗ ಜಾತಕ ಕೂಡಿದೆ, ಆಮೇಲೆ ವರಕನ್ಯ ಎಲ್ಲ ಸಾಮ್ಯ ಇದೆ, ಎಲ್ಲ ರೀತಿಯಿಂದನೂ ಅನುಕೂಲ ಇದೆ. ಅಕಸ್ಮಾತ್ ನೀವು ಅಲ್ಲಿ ಹೋಗಿ ಪತ್ರ ಕೊಟ್ಟ ನಂತರದವ್ರನ್ನ ಹೆಚ್ಚಿಗೆ ವರದಕ್ಷಿಣೆ ಗಿರಿದಕ್ಷಿಣೆ ಡಿಮ್ಯಾಂಡ್ ಮಾಡಿದರೆ ನೀವು ಹೆಂಗಾರಾಗಲಿ ಕೆಲಸ ಮುಗಿಸ್ಕೊಂಡೇ ಬನ್ನಿ ಅಂತ. ಇಲ್ಲಿ ಮನೆಯಲ್ಲೇ ಎಲ್ಲರೂ ಎದುರಿಗೆ ಮಾತಾಡಿದ್ರೆ ನಾವು ಇಷ್ಟೇ ಕೊಡೋದ್ರಿ ಅದಕ್ಕಿಂತ ಜಾಸ್ತಿ ಕೊಡೋಲ್ಲ ನಿಂದಸ್ ಹೇಳ್ಕೊಟ್ಬಿಡ್ತಾರೆ ಅಂತ. ಅದ್ರ ಲೌಕಿಕದಲ್ಲಿ ಏನು ಮಾಡ್ತಾರೆ ಅಷ್ಟು ವ್ಯವಹಾರವನ್ನು ಶಾಸ್ತ್ರಕಾಲ ತಿಳಿಸ್ಕೊಡ್ತಾರೆ. ಅದರಿಂದ ರಹಸ್ಯವಾಗಿರೋ ವಿಷಯವನ್ನು ಅವರ ಮೂಲಕ ಅಷ್ಟು ದೂರದಲ್ಲಿ ಹೋಗಿ ಮನೆಯಿಂದ ಸ್ವಲ್ಪ ದೂರ ಬಿಟ್ಟು ಬಂದಂಗಾಯಿತು. ಈ ರೀತಿಯಾಗಿ ನೀವು ಏನಾರಾಗಲಿ ಸಂಬಂಧ ಕುದುರಿಸ್ಕೊಂಡೇ ಬರಬೇಕು ಅಂತ. ನಾನು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೇನೆ, ಯಾಕಂದ್ರೆ ಭಗವಂತನೇ ಅಳಿಯ, ನಂದೇನಿದೋ ಸ್ವಾಮಿ ನಿಂದೆ ಇದೆಲ್ಲವೂ ಅಂತೇಳಿ ಭಗವಂತನಿಗೆ ಸರ್ವ ಸಮರ್ಪಣಾ ಭಾವದಿಂದ ನಾನು ಏನು ಬೇಕಾದ್ರೂ ಕೊಟ್ಟು ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧನಿದ್ದೀನಿ. ಆ ವಿಷಯವನ್ನು ಹೇಳು, ಅಕಸ್ಮಾತ್ ಇನ್ನೂ ಅಂತಾರೆ ಹೆಚ್ಚಿಗೆ ಏನಾದ್ರು ಕೇಳಿದ್ರೆ ಕೊಡೋ ಸಾಮರ್ಥ್ಯ ಅವನೇ ಕೊಡ್ತಾನೆ, ನಾನು ಕೊಡ್ತೀನಿ, ನಾನು ಕೊಡೋ ನಾನು ಯಾರು ಇಸ್ಕೊಳ್ಳೋಕೆ ಅವನೇ ಯಾರು, ಅದೆಲ್ಲ ಅವನಿಗೂ ತಿಳಿದಿದೆ. ಅದರಿಂದ ಅವನೇನು ಕೇಳಲ್ಲ, ಅಕಸ್ಮಾತ್ ಕೇಳಿದ್ರೆ ಏನೋ ಮತ್ತೆ ಕುಲ ಗೋತ್ರ ಇದೆಲ್ಲ ನಕ್ಷತ್ರಗಳು ರಾಶಿ ಎಲ್ಲವೂ ಹೊಂದಾಣಿಕೆ ಆದಾಗ ದುಡ್ಡು ಕಾಸಿನ ವಿಷಯದಲ್ಲಿ ಮತ್ತೆ ಮದುವೆ ನಿಲ್ಲಬಾರ ನೋಡು. ಅದಕ್ಕೆ ನೀ ಇಷ್ಟು ಕೆಲಸವನ್ನು ಮಾಡಬೇಕು ಅಂತ ಶುಕಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾ ಸ್ವಲ್ಪ ದೂರ ಹೋಗಿ ಮನೆಯಿಂದ ಹೊರಕ್ಕೆ ಹೋಗಿ ಅವ್ರನ್ನ ಬಿಡೋ ನೆಪದಲ್ಲಿ ಭಾಳ ದೂರ ಹೋಗಿ ಆ ಕೆಲಸ ಎಲ್ಲ ಮಾಡ್ತಾರೆ ಅಂತೇಳಿ ಲೋಕದಲ್ಲಿ ಈ ರೀತಿಯಾಗಿ ಜನಗಳು ಮಾಡ್ತಾರೆ ಅಂತ ಶಾಸ್ತ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ. ಹೇಗಾದರೂ ಮಾಡಿ ಅವನನ್ನು ಮೊದಲಿಗೆ ಒಲಿಸ್ಕೊಡ್ರಿ, ಒಲಿಸ್ಕೊಂಡು ಅವ್ನಿಗೆ ಇನ್ನೇನೇನು ಅಪೇಕ್ಷೆ ಇದೆ ಅಂತೆಲ್ಲ ತಿಳ್ಕೊಳ್ರಿ. ಆಮೇಲೆ ನಮ್ಮ ಇವನ ಆಕಾಶ ರಾಜ ಎಲ್ಲದಕ್ಕೂ ಸಮರ್ಥನಿದ್ದಾನೆ, ಒಬ್ಬ ಚಕ್ರವರ್ತಿ ಅವನು ಏನು ಬೇಕಾದ್ರೂ ಕೊಟ್ಟು ಮದುವೆ ಮಾಡ್ತಾನೆ. ನೀವು ಒಂದ್ಸಲ ಹೂ ಅಂದ್ರೆ ಸಾಕು ಅಂತೇಳಿ ಇಷ್ಟ ಆಗಿ ನನ್ನ ಬಗ್ಗೆ ಶಿಫಾರಸು ಮಾಡಿ ಅವ್ನಿಗೆ ಏನು ಬೇಕು ಅಂತೇಳಿ ಎಲ್ಲ ತಿಳ್ಕೊಂಡು ನೀವು ಈ ಘಟನೆಯನ್ನು ಈ ಕಾರ್ಯವನ್ನು ಮಾಡಿಕೊಂಡೇ ಬರ್ರಿ ಅಂತೇಳಿ. ಇದರ ಆಂತರ್ಯ ಏನು ಅಂತ ಕೇಳಿದ್ರೆ, ಸಮಸ್ತ ದೇವತೆಗಳಿಗೆ ಹರಿನಿವೇದಿತ ಭಾಗವನ್ನು ಕೊಡ್ಬೇಕಾರೆ ಇಷ್ಟು ರಮಾ ನೈವೇದ್ಯ, ಇಷ್ಟು ಗೋಗ್ರಾಸ, ಇಷ್ಟು ರುದ್ರದೇವರಿಗೆ ನೈವೇದ್ಯ, ಈ ಥರ ಎಲ್ಲ ತೆಗಿತೀವಲ್ಲ. ಆದರೆ ಭಗವಂತನಿಗೆ ಮಾಡಿರೋ ಅಷ್ಟು ಅಡುಗೆನ ತಪ್ಪಲೆ ತಪ್ಪಲೆ ಸಮೇತ ಇಡ್ತೀವಲ್ಲ, ಆ ರೀತಿಯಲ್ಲಿ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಬೇಕು, ಉಳಿದ ದೇವತೆಗಳಿಗೆಲ್ಲ ಚೂರ್ಚೂರು ಕೊಡೋದು ಅಂತೇಳಿ. ಈ ರೀತಿಯಾಗಿ ಜಗತ್ತಿಗೆ ನಿಯಮವನ್ನು ತಿಳಿಸಿಕೋಸ್ಕರ ಈ ರೀತಿಯಾಗಿ ಸರ್ವ ಸಮರ್ಪಣೆ ಅನ್ನೋದು ಭಗವಂತನಿಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ಆವಾಗ ಶುಕಾಚಾರ್ಯ ಎಲ್ಲ ತಿಳಿಸ್ಕೊತಾರೆ, ನೀ ಏನು ಚಿಂತೆ ಮಾಡಬೇಡ, ನೀ ಏನು ಹೇಳಿದ್ಯೋ ಅಷ್ಟನ್ನು ನಾನು ಶ್ರೀನಿವಾಸನಿಗೆ ಎಲ್ಲ ತಿಳಿಸಿ ನಿನ್ನ ಇಷ್ಟದಂತೆ ಆಗಲಿ, ನಾನು ಈ ಘಟನೆ ಕಾರ್ಯವನ್ನು ಮಾಡಿಕೊಂಡೇ ಬರ್ತೀನಿ ಈ ಕಾರ್ಯವನ್ನು ಅಂತೇಳಿ ಬಹಳ ಸಂತೋಷದಿಂದ ಶ್ರದ್ಧಾ ಭಕ್ತಿಯಿಂದ ವೆಂಕಟಾಚಲ ಪರ್ವತಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಆ ಅಷ್ಟು ದೂರ ಇರೋದು, ಅಷ್ಟೆಲ್ಲ ಗುಡ್ಡ ಹತ್ಕೊಂಡು ಹೋದ್ರು ಕೂಡ ಆ ಸಂತೋಷದ ಮಧ್ಯೆ ಆಯಾಸ ಆಗಿದ್ದೇ ಗೊತ್ತಾಗಲ್ಲ ಶುಕಾಚಾರ್ಯಗೆ. ಅಷ್ಟು ಸಂಭ್ರಮದಿಂದ ಸಾಕ್ಷಾತ್ತಾಗಿ ಭಗವಂತನ ವಿವಾಹ ಕೆಲಸಕ್ಕೆ ನಾನೊಬ್ಬ ದೂತನಾಗಿ ಹೋಗ್ತಿದ್ದೀನಿ, ಸಾಕ್ಷಾತ್ತಾಗಿ ನಿಮ್ಮ ನಿಮಿತ್ತದಿಂದ ನನಗೆ ಒಂದು ದರ್ಶನ ಆಗ್ತಿದೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಅಂತೇಳಿ ಸಂತೋಷವಾಗಿ ಅಲ್ಲಿಗೆ ಹೋಗ್ತಾರೆ. ಆವಾಗ ಶ್ರೀನಿವಾಸ ನೋಡ್ತಾ ಇರ್ತಾನೆ, ಬಂದ ಮುನಿಯು ಹರಿಯು ಚಿಂತೆಯಿಂದ ಇರುತ್ತೀರೆ, ಬಂದವರನ್ನು ನೋಡು ತಲ್ಲೆ ಮುಂದೆ ನಿಂತಿರೆ, ಹೋದ ತಾಯಿ ಬರದೆ ಎತ್ತ ಹೋದಳೆನುತ್ತೀರೆ, ಹೋದ ಕಾರ್ಯ ಹೇಗೋ ಎಂದು ಬಾಧೆ ಪಡುತ್ತೀರೆ, ಒಮ್ಮೆ ಹೊತ್ತಿನೊಳಗೆ ಹೋಗಿ ಸುಮ್ಮನಿರುತ್ತೀರೆ, ರಮ್ಮಿಸದಲೆ ಹೊರಗೆ ಮತ್ತೊಮ್ಮೆ ಬರುತ್ತೀರೆ, ಓರೆ ನೋಟದಿಂದ ದೃಷ್ಟಿ ದೂರ ಬಿಡುತ್ತೀರೆ, ಕ್ಷೀರತಾನಂತ ದ್ವೇಷ ಘೋರ ಪಡುತ್ತೀರೆ. ಇದ್ಲಾಗೆ ಶ್ರೀನಿವಾಸ ಯೋಚನೆ ಮಾಡ್ತಾ ಇದ್ರು, ಬಕುಲಾದೇವಿನ ಕಳಿಸಿ ಯಾವ ಕಾಲ ಆಯ್ತು, ಇನ್ನೂ ಅವಳು ವಾಪಸ್ ಬರಲಿಲ್ಲ, ಯಾಕೆ ಅಂತ. ಇವ್ನ ಮುದ್ದಿನೊಳಗೆ ಒಂದ್ಸಲ ಒಳಗೆ ಹೋಗ್ತಾನೆ ಹೊರಗೆ ಬರ್ತಾನೆ, ಅಲ್ಲೂ ವಿಶ್ರಾಂತಿ ತಗೊಳಲ್ಲ, ಒಂದು ಸ್ವಲ್ಪ ಹೊತ್ತಿನೊಳಗೆ ಹೋದ್ಮೇಲೆ ವಿಶ್ರಾಂತಿ ತಗೊಳಲ್ಲ, ಮತ್ತೆ ಹೊರಗೆ ಬರ್ತಾನೆ. ಎಲ್ಲ ಮನುಷ್ಯರು ಒಂದು ಕಾರ್ಯ ಆಗಬೇಕು ಯಾರನ್ನೋ ಪರಿಸ್ಥಿತಿವಿ ಅಂದರೆ ಹೇಗೆ ಚಡಪಡಿಸ್ತಾ ಇರ್ತಾರೆ, ಆ ಕಾರ್ಯ ಆಗೋ ತನಕ ಬೇರೆ ಯಾವ ಕಾರ್ಯ ಮಾಡೋಕ್ಕೂ ಕೂಡ ಪ್ರವೃತ್ತರ ಆಗಲ್ಲಲ್ಲ. ಶ್ರೀನಿವಾಸ ಕೂಡ ಅದೇ ರೀತಿಯಾಗಿ ಲೋಕ ವಿಡಂಬನೆಗಾಗಿ ಅದೇ ರೀತಿ ನಡ್ಕೋತಾರೆ. ಯಾಕೆ ಇಷ್ಟೊತ್ತಾಯ್ತು ಹಂಗೆ ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ ಅಂದಮೇಲೆ ಬಬುಲಾವತಿ ಹೋದ ಕೆಲಸ ಏನಾಯ್ತೋ ಏನೋ, ಈ ರೀತಿಯಾಗಿ ಶ್ರೀನಿವಾಸ ವಿಚಾರ ಮಾಡ್ತಾ ಮಾಡ್ತಾ ಕೂತಿರ್ತಾನೆ. ಅಪ್ಪತ್ತಿಗೆ ಶುಕಮುನಿಗಳು ಎದುರಿಗೆ ಬರ್ತಾರೆ. ಆವಾಗ ಶುಕಾಚಾರ್ಯರು ಬರೋದನ್ನ ದೂರದಿಂದನೇ ನೋಡ್ತಾನೆ ಪರಮಾತ್ಮ. ಬಂದಂತ ಮುನಿ ದೂರಿಂದ ನೋಡಿದ ಕೈಯ ಮುಂದರೆಯ ಮೇಲಿಟ್ಟು ಮುಂದೆ ದುರು ಹೋಗಿ ಮತ್ತೊಂದು ಮಾತಾಡಲಿ ಇಂದಿರೇಶನು ಚಿಂತೆ ಇಂಥ ಪರವಶನಾಗಿ ಅಂದನಿಗೆ, ಹಿಂದೆನ್ನ ಕಾರ್ಯ ವಿಪ್ರೇಂದ್ರ ಫಲಿಸಿದ ಇಲ್ಲ ಚಂದಾಗಿ ಬೇಗನ ಮುಂದೆ ನೀ ಬೇಡು ಎಂತೆಂದ ಮಾತಿಗೆ ಮುನಿಯು ಮಂದಹಾಸ ದಿನಕ್ಕೂ ಇಂದಿರೇಶನ ಕೇಳು ಇಂದು ನಿನ್ನ ಕಾರ್ಯಕ್ಕೆ ಸಂದೇಹವಿಲ್ಲವೆಂತೆಂದು ಪತ್ರವ ತೆಗೆದು ಮುಂದಿಟ್ಟನಾಗ. ಅವಾಗ ದೂರದಲ್ಲಿ ಬರೋ ಶುಕಾಚಾರ್ಯರನ್ನ ನೋಡಿ ಭಕ್ತಿಯಿಂದ ಅವರನ್ನ ಕರೆದು ಸತ್ಕಾರ ಮಾಡಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಕೇಳ್ತಾನೆ, ಏನು ಏನು ಸಮಾಚಾರ, ಏನು ಸುದ್ದಿ ತೊಗೊಂಡು ಬಂದ್ರಿ, ಏನಾರು ವಿಷಯ ಅಲ್ಲಿದೆ ಏನು ಅಂತ. ಇಷ್ಟೆಲ್ಲ ಕುತೂಹಲದಿಂದ ಕೇಳಿದ ನಂತರದಲ್ಲಿ ಅವರು ಈ ರೀತಿಯಾಗಿ ಆಕಾಶರಾಜ ಪತ್ರವನ್ನು ಕಳಿಸ್ಕೊಟ್ಟಿದ್ದಾನೆ, ಈ ಪತ್ರವನ್ನು ತೊಗೊಂಡು ಓದ್ರಿ ಗೊತ್ತಾಗತ್ತೆ ಅಂಥೇಳಿ ಎಲ್ಲ ಹೇಳಿ ನಿನ್ನ ನೀ ಅವ್ನು ಕೇಳ್ತಾನೆ ಶ್ರೀನಿವಾಸ, ನನ್ನ ಕಾರ್ಯ ಹಣ್ಣೋ ಕಾಯನೋ ಅಂತೇಳಿ. ನಿನ್ನ ಕಾರ್ಯ ಯಾವಾಗಲೂ ಹಣ್ಣೆ ಅಪ್ಪ, ಕಾಯಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಜಗನ್ಯಾಮಕ ನೀನು ಸೂತ್ರಧಾರ, ನಿನ್ನ ಕಾರ್ಯ ಆಗೋದಿಲ್ಲ ಅಂತೇಳಿ ಎಂದಿಗೂ ಸಂಶಯಾದಿಗಳಿಲ್ಲ, ಆ ಕೆಲಸ ಎಲ್ಲ ಯಶಸ್ವಿಯಾಗಿ ಆಗಿದೆ, ಯಾವುದೇ ನಿನಗೆ ಸಂಶಯ ಬೇಡ ಅಂತೇಳಿ ವೈದ್ ಮಾಡ್ತಾನೆ. ಆವಾಗ ಶುಕಾಚಾರ್ಯನ ಶ್ರೀನಿವಾಸ ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾನೆ. ಆಲಿಂಗನ ಮಾಡ್ಕೊಂಡು ಈ ರೀತಿಯಾಗಿ ಹೇಳ್ತಾನೆ, ಲೋಕದಲ್ಲಿ ಒಂದು ಮದುವೆ ಮಾಡಿಸ್ಬೇಕಾದ್ರೆ ಸಾವಿರಾರು ಸುಳ್ಳುಗಳನ್ನ ಹೇಳಬೇಕು, ಅಂತ ಸಾವಿರಾರು ಸುಳ್ಳುಗಳನ್ನು ಹೇಳಿ ಒಂದು ವಿವಾಹವನ್ನು ಮಾಡಿಸಿದ್ರು ಕೂಡ ಅಂತ ಭಕ್ತರು ನನ್ನ ಆವಾಸ ಸ್ಥಾನ ಆದ ವೈಕುಂಠವನ್ನೇ ಹೊಂದುತ್ತಾರೆ ಅಂತೇಳಿ ಶಾಸ್ತ್ರಗಳೆಲ್ಲ ತಿಳಿಸ್ತಾ ಇದೆ. ಅಂಥದ್ದು ನೀನು ಲೋಕದಲ್ಲಿ ಯಾರದ್ದೋ ಮದುವೆ ಮಾಡಿಸೋದು ಇಷ್ಟು ಪುಣ್ಯ ಬರ್ತೆ ಅಂತ ಆದ್ರೆ, ನೀನು ನನ್ನ ಮದುವೆಗಾಗಿ ಇಷ್ಟೆಲ್ಲ ಕಾರ್ಯ ಮಾಡ್ತಿದ್ಯಲ್ಲ, ನಿನಗೆ ಆಲಿಂಗನದ ಸುಖವನ್ನೇ ಕೊಡ್ತೀನಿ ಈ ರೀತಿ, ಯಾಕಂದ್ರೆ ನಿನ್ನ ಮೋಕ್ಷ ಅನ್ನೋದು ನಿಶ್ಚಯ, ನಿನಗೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತೇಳಿ. ಹೀಗೆ ಜಗತ್ತಿನಲ್ಲಿ ಒಬ್ಬ ಬ್ರಾಹ್ಮಣನ ಮದುವೆಯನ್ನು ಸಾವಿರ ಸುಳ್ಳು ಹೇಳಿ ಮಾಡಿಸಿದ್ರು ಕೂಡ ಈ ರೀತಿಯಾಗಿ ಬರ್ತಾ ಇದೆ ಅಂತ ಆದ್ಮೇಲೆ, ನೀನು ಜಗತ್ ಕುಟುಂಬಿ, ವಿಶ್ವ ಕುಟುಂಬಿ ಎನಿಸುವಿ ನೀನು, ಅಂತ ವಸುದೈವ ಕುಟುಂಬಕಂ ಅಂತೇಳಿ, ಇಡೀ ಜಗತ್ತೇ ನಿನ್ನ ಸಂಸಾರ, ಅಂಥದ್ದು ನಿನ್ನ ವಿವಾಹವನ್ನು ಮಾಡಿಸಿದ್ರೆ ಮೋಕ್ಷ ಪ್ರಾಪ್ತಿ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆದರೆ ನೀವು ಅಲ್ಲಿ ಎಷ್ಟೆಷ್ಟು ಸುಳ್ಳುಗಳು ಏನೇನು ಹೇಳಿ ಬಂದಿದ್ರು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಈ ವಿವಾಹ ಘಟನೆ ಮಾಡ್ತೀನಿ ಅಂತೇಳಿ ಏನೇನು ಸುಳ್ಳು ಹೇಳಿದ್ರಿ, ಎಷ್ಟೆಷ್ಟು ಹೇಳಿದ್ರಿ, ಹೆಂಗೆಂಗೆ ಹೇಳಿದ್ರಿ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನೇ ಆಗಲಿ ವಿವಾಹ ನಿಶ್ಚಯ ಮಾಡಿ ಮಹೋಪಕಾರ ಮಾಡಿದಿರಲ್ಲ ಅದು ಮುಖ್ಯ ಕಾರ್ಯ, ಅದಕ್ಕೆ ನೀವು ಮಾಡಿರುವಂಥ ಇಂಥ ಮಹತ್ ಉಪಕಾರಕ್ಕೆ ನಾನು ಏನು ಕೊಟ್ಟರೂ ಕೂಡ ಅದು ಕಡಿಮೆನೆ, ಅದಕ್ಕೆ ನನ್ನ ಶರೀರದ ಆಲಿಂಗನದ ಸುಖವನ್ನು ನಿನಗೆ ಕೊಡ್ತೀನಿ ಅಂತೇಳಿ ಶ್ರೀನಿವಾಸ ಬಹಳ ಪ್ರೀತಿಯಿಂದ ಅವರನ್ನು ಆಲಿಂಗನ ಮಾಡ್ಕೋತಾರೆ. ಆ ಪರಮಾತ್ಮರ ಆಲಿಂಗನ ಸುಖ ಸಿಕ್ಕಿದ್ದಕ್ಕೆ ತ್ರೇತಾಯುಗದಲ್ಲಿ ಹನುಮಂತನಿಗೆ ಸಿಕ್ತಲ್ಲ, ಅದರಿಂದ ಆಲಿಂಗನದ ಸುಖ ಸ್ಪರ್ಶ ಸುಖ ಸಿಕ್ಕೋರಿಗೆಲ್ಲ ಮೋಕ್ಷ ಸಿಗತ್ತೆ ಅಂತ ಕೇಳಿದ್ರೆ, ಇಲ್ಲ ಚಾಣೂರ ಮುಷ್ಟಿಕರು ಪರಮಾತ್ಮನ ಜೊತೆಗೆ ಯುದ್ಧ ಮಾಡಿದಾಗ ಅನೇಕ ಪ್ರಸಂಗಗಳಲ್ಲಿ ಮಲ್ಲ ಯುದ್ಧ ಮಾಡಿದ್ದು, ಅವಾಗ ಸ್ಪರ್ಶ ಹೊಡೆದ ಆಲಿಂಗನ ಎಲ್ಲ ರೀತಿಯದ್ದು ಆಗಿದೆ ಮಲ್ಲ ಯುದ್ಧದಲ್ಲಿ. ಅವರಿಗೆಲ್ಲ ಮೋಕ್ಷ ಸಿಕ್ತೇನೋ ಇಲ್ಲ, ಪ್ರೀತಿಯಿಂದ ಭಗವಂತನೇ ಕರೆದು ಆಲಿಂಗನ ಮಾಡ್ಕೊಂಡಿರಲ್ಲ ಇವರಿಬ್ಬರನ್ನ, ತ್ರೇತಾಯುಗದಲ್ಲಿ ಹನುಮಂತನನ್ನ, ಈ ಕಾಲದಲ್ಲಿ ಶುಕಾಚಾರ್ಯರನ್ನ, ಅವರಿಗೆ ಮೋಕ್ಷ ಸಿಗುತ್ತೆ ಹೊರತು ಮಲ್ಲ ಯುದ್ಧಕ್ಕೆ ಹೋಗಿ ಆಲಿಂಗನ ಮಾಡ್ಕೊಂಡ್ರೆ ಅವ್ರಿಗೂ ಸಿಗುತ್ತಾನೋ ಆ ರೀತಿ ಅಲ್ಲ ಅಂತೇಳಿ ತಾತ್ಪರ್ಯ ನಡೆಯದಲ್ಲಿ ಆಚಾರ್ಯರಿಗೆ ಇದು ವಿವರಣೆಯನ್ನು ಕೊಡ್ತಾರೆ. ಹೀಗೆ ಧರ್ಮಿಷ್ಠನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಸಾವಿರಾರು ಸುಳ್ಳು ಹೇಳಿದ್ರೆ ಒಂದು ಕುಟುಂಬವನ್ನ ಒಂದು ಸರಿಯಾದ ಸಮಸ್ಥಿತಿಗೆ ತಂದು ಅದಕ್ಕೊಂದು ನೆಲೆಗಟ್ಟನ್ನು ಕೊಟ್ಟಂಗೆ ಆಗ್ತಾ ಇದೆ. ಇನ್ನು ಬ್ರಹ್ಮಾಂಡ ನಾಯಕನಾದ ನಿನ್ನ ವಿವಾಹವನ್ನು ಮಾಡಲಿಕ್ಕೆ ಸುಳ್ಳುಗಳನ್ನು ಹೇಳಿದ್ರೆ ಎಷ್ಟೆಲ್ಲ ಕುಟುಂಬಗಳು ಆ ಭಗವಂತನ ಕಥೆಯನ್ನು ನಿರಂತರದಲ್ಲಿ ಶ್ರವಣಾದಿಗಳನ್ನ ಮಾಡಿ ಅವರವರ ಮನೆಯಲ್ಲಿ ಉತ್ಸವದ ಕಾಲದಲ್ಲೆಲ್ಲ ಈ ಕಥೆಯನ್ನ ಮತ್ತೆ ಇದರಲ್ಲೂ ಕೂಡ ಶ್ರವಣಾದಿಗಳನ್ನ ಮಾಡಿಸ್ತಾರಲ್ಲ, ಅಂದಮೇಲೆ ಎಷ್ಟೆಲ್ಲ ಪುಣ್ಯ ಬರ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ಪುಣ್ಯನೇ ಬರುತ್ತೆ ಅಂತೇಳಿ ಈ ರೀತಿಯಾಗಿ ಅಭಿಪ್ರಾಯ. ಆದರೂ ವಿವಾಹ ಕಾಲದಲ್ಲಿ ಏನು ಅಂದ್ರೆ ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳಿದ್ರು ಕೂಡ ಪಾಪದಾಯಕ ಅಲ್ಲ ಅಂತೇಳಿ, ಸಣ್ಣ ಪುಟ್ಟ ಸುಳ್ಳುಗಳನ್ನ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಅಲ್ಲಿ ಕಂಪ್ನಿಲಿ ಕೆಲಸ ಅಂತೇಳಿ ನಾವಲ್ಲಿ ದೊಡ್ಡ ಇಂಜಿನಿಯರ್ ಕೊಟ್ಬಿಡೋದು ಅಲ್ಲಿ ಒಂದು ಕಸ ಗುಡಿಸೋದಾಗಿದ್ದು ಆ ಥರ ಸುಳ್ಳು ಹೇಳೋದಲ್ಲ, ಸಣ್ಣ ಪುಟ್ಟಗಳ ಸುಳ್ಳುಗಳನ್ನು ಹೇಳಿದ್ರು ಕೂಡ ಶಾಸ್ತ್ರ ಅದನ್ನ ಒಪ್ಪತ್ತೆ ಅಂತೇಳಿ ಅದನ್ನ ಶಾಸ್ತ್ರ ತಿಳಿಸ್ತಾ ಇದೆ ಹೊರತು ಇದೆಲ್ಲ ಅಂತೇಳಿ. ಆದರೂ ನಮಗೊಂದು ಸಂಶಯ ಬರ್ತಾ ಇದೆ ಏನು ಹೇಳಿದ್ರೆ, ಹಿಂದೆ ಆಕಾಶ ರಾಜ ಬೃಹಸ್ಪತ್ಯಾಚಾರ್ಯ ಹೇಳ್ತಾನೆ ಶ್ರೀನಿವಾಸ ಪದ್ಮಾವತಿಯರ ಗೋತ್ರ ನಕ್ಷತ್ರ ಎಲ್ಲ ನೀವು ನೋಡಿ ಹೇಳ್ರಿ ಏನು ಅಂತ ಹೇಳಿದಾಗ, ಬೃಹಸ್ಪತ್ಯಾಚಾರ ಮಹಾಜ್ಞಾನಿಗಳು ಅವ್ರೇನು ಅಂತ ಕೇಳಿದ್ರೆ ಅವರಿಗೆ ಚೆನ್ನಾಗಿ ಜ್ಞಾನ ಇದೆ, ರಾಜ ಪರಮಾತ್ಮ ಹುಟ್ಟೇ ಇಲ್ಲ ಅಂದ್ಮೇಲೆ ನಕ್ಷತ್ರ ಎಲ್ಲಿಂದ ಬರಬೇಕು, ಅದಕ್ಕೆ ಅವ್ರು ಏನು ಹೇಳಲ್ಲ ಬಕುಲಾವತಿ ಅವ್ರ ನಕ್ಷತ್ರ ಏನು ಬಕುಲಾವತಿ ಅಂತ ಕೇಳ್ತಾರೆ ತಾವು, ಅವ್ರು ಯಾವುದನ್ನು ಹೇಳಲಿಕ್ಕೆ ಹೋಗಲ್ಲ, ಉಚ್ಚಾರ ಮಾಡ್ಲಿಕ್ಕೆ ಹೋಗಲ್ಲ. ಮಹಾಜ್ಞಾನಿಗಳು ಹುಟ್ಟಿಲ್ಲದವನಿಗೆ ಹುಟ್ಟು ಇದೆ ನಕ್ಷತ್ರ ಇದೆ ಹುಟ್ಟಪ್ಪ ಮಾಡಿ ಎಲ್ಲ ಮಾಡಿ ಬಕುಲಾವತಿಯಿಂದ ಪರಿಸ್ಥಿತಿ ತಂದ್ಕೊಟ್ಟಿದ್ದು, ನಾನು ಈ ಕೆಲಸ ಮಾಡಿಬಿಟ್ರೆ ಮತ್ತೆ ಅವಳಿಗಿಂತ ನಾನೇನು ವ್ಯತ್ಯಾಸ, ಇಬ್ರು ಒಂದೇ, ಈ ರೀತಿ ಆಗ್ತಾ ಇದೆ ಅಂತೇಳಿ ಅವನು ಯಾವ ಬಕುಲ ಶ್ರೀ ಇವರು ಬಕುಲಾವತಿ ಕೇಳ್ತಾರೆ. ವಿನಃ ಬೃಹಸ್ಪತ್ಯಾಚಾರು ತಾವು ಪರಮಾತ್ಮನಿಗೆ ಯಾವುದೇ ಗೋತ್ರ ನಕ್ಷತ್ರ ಈ ರೀತಿಯಾಗಿ ಯಾವುದನ್ನು ಹೇಳಲ್ಲ, ಜನಿ ಪ್ರಾದುರ್ಭಾವ ಅಂತ ಹೇಳಿದ್ರೆ ಭಗವಂತನದೆಲ್ಲವೂ ಅವತಾರ ಅನ್ನೋ ನಿಶ್ಚಯ ಜ್ಞಾನ ಬೃಹಸ್ಪತ್ಯಾಚಾರ್ಯರಿಗೆ ಇರುವಂಥದ್ದು. ಆದ್ರೆ ಶುಕಾಚಾರ್ಯ ಏನ್ ಮಾಡಿದ್ರು, ಅವ್ರೇನ್ ಸುಳ್ಳು ಹೇಳಿದ್ರು ಅಂದ್ರೆ ಭಗವಂತ ಸರ್ವತಂತ್ರ ಸ್ವತಂತ್ರನಾದವನು, ಆದ್ರೆ ಇಲ್ಲಿ ಆಕಾಶರಾಜನ ಮುಂದೆ ಹೇಳೋ ಕಾಲಕ್ಕೆ ಏನೇನು ಶುಕಾಚಾರ್ಯ ನಾನು ಹೇಳಿದ ಮಾತು ಕೇಳ್ತಾನೆ, ನನ್ನ ಅಧೀನದಲ್ಲಿದ್ದ ನಾನು ಏನ್ ಹೇಳಿದ್ರು ಒಪ್ಕೋತಾನೆ ಅಂತ. ಶುಕಾಚಾರ್ಯರು ನಿಯಮನ ಮಾಡೋನು ಭಗವಂತ, ಆದ್ರೆ ಇವರೇನು ಒಂದು ವಿವಾಹವನ್ನ ಘಟನೆ ಮಾಡ್ಬೇಕು ಅಂತಾದಾಗ ಶ್ರೀನಿವಾಸ ತನ್ನ ಅಧೀನದಲ್ಲೇ ಇದಾನು ಅನ್ನಂಗೆ ಅವ್ನ್ ನಾನು ಹೇಳಿದ್ದನ್ನೆಲ್ಲ ಒಪ್ಕೋತಾನೆ, ನಾ ಹೇಳಿದ್ಮೇಲೆ ದೂಸರ ಮಾತಾಡಲ್ಲ ನಮ್ ಶ್ರೀನಿವಾಸ ಅಂತ ಒಳ್ಳೆಯವನು ಅಂತ. ಇವನ ಅಧೀನದಲ್ಲಿ ಶುಕಾಚಾರ್ಯ ಇದಾರೇನೋ, ಶುಕಾಚಾರ್ಯ ಅಧೀನದಲ್ಲಿ ಶ್ರೀನಿವಾಸ ಎಂದೂ ಇಲ್ಲ, ಶ್ರೀನಿವಾಸನ ಅಧೀನದಲ್ಲೇ ಶುಕಾಚಾರ್ಯ ಇರೋದು. ಆದರೆ ಇಂಥ ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳಿದ್ರು ಕೂಡ ಶಾಸ್ತ್ರ ಅದನ್ನು ಕ್ಷಮ ಮಾಡುತ್ತೆ, ಒಂದು ವಿವಾಹ ಅನ್ನೋ ಕಾಲಕ್ಕೆ ಈ ರೀತಿಯೆಲ್ಲ ಆದರೂ ಕೂಡ ಅದನ್ನು ಯಾವುದು ಗಣನೆ ತೋಳಲ್ಲ ಶಾಸ್ತ್ರ, ಅಂಥವ್ರಿಗೆ ಮೋಕ್ಷವನ್ನೇ ದುರ್ಲಭವಾಗಿರ್ತಕ್ಕಂಥ ಮೋಕ್ಷವನ್ನೇ ಪ್ರದಾನ ಮಾಡುತ್ತೆ ಅಂಥೇಳಿ ಈ ರೀತಿಯಾಗೆಲ್ಲ ತಿಳಿಸ್ಕೊಟ್ಟು ಆಲಿಂಗನವನ್ನು ಮಾಡಿಕೊಂಡ ಅಂಥೇಳಿ. ಅಷ್ಟೇ ಅಲ್ಲ, ಶುಕಾಚಾರ್ಯನ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಕಾರಣ ಇತ್ತು ಏನು ಅಂತ ಹೇಳಿದ್ರೆ, ಪರಮಾತ್ಮನ ಅಗ್ನಿಯಂತೆ ಆ ರುದ್ರಾವತಾರರಾದ ಶುಕಾಚಾರ್ಯರು ಪಾಶುಪತಾದಿ ಮೋಹಕ ಶಾಸ್ತ್ರಗಳನ್ನು ಬೇಕಾದಷ್ಟು ರಚನೆ ಮಾಡಿದ್ರು, ಅದೆಲ್ಲ ಪರಮಾತ್ಮನ ಆಜ್ಞೆಯಂತೆ ಅಸುರ ಜನರ ಮೋಹನಾರ್ಥವಾಗಿ ರಚಿಸಲ್ಪಟ್ಟಿದ್ದು. ಆ ಕಾರ್ಯವನ್ನು ಪರಮಾತ್ಮನ ಆಜ್ಞೆಯಂತೆ ಮಾಡಿದ್ರಿಂದ ಇವ್ರಿಗೆ ಯಾವುದೇ ಪಾಪಲೇಪ ಇಲ್ಲ, ಇವರಿಗೆ ಗೊತ್ತಿತ್ತು ಇಂಥ ಮೋಹಕ ಶಾಸ್ತ್ರ ರಚನೆ ಮಾಡಬಾರ್ದು ಅಂತ. ಪರಮಾತ್ಮನ ಆಜ್ಞೆ ಆದ್ಮೇಲೆ ಅದನ್ನ ಮಾಡಲೇಬೇಕು ಅಂತೇಳಿ ಅದನ್ನ ಮಾಡಿದ್ರಲ್ಲ, ಅವರಿಗೆ ಆ ಕಾರಣಕ್ಕೂ ಕೂಡ ಪರಮಾತ್ಮ ಆಲಿಂಗನದ ಸುಖವನ್ನು ಕೊಡಬೇಕಾಗಿದ್ದಲ್ಲ, ಅದನ್ನ ಈ ಕಾಲದಲ್ಲಿ ಕೊಟ್ಟ, ಈ ರೀತಿಯಾಗಿ ಕೂಡ ಶಾಸ್ತ್ರಕಾರರು ಹೇಳ್ತಾರೆ. ಹೀಗೆ ಇಂಥ ಮಹಾ ಉಪಕಾರಕ್ಕೆ ನನ್ನ ಅಂಗಸಂಗವನ್ನು ನೀಡೋದು, ಜಗತ್ತಿನಲ್ಲಿ ಇಂಥ ನನ್ನ ಅಂಗಸಂಗಕ್ಕೆ ಸದೃಶವಾದ ಉಪಮ ಕೊಡ್ಲಿಕ್ಕೆ ಬರುವಂತ ಇನ್ನೊಂದು ಕಾರ್ಯ ಏನೂ ಇಲ್ಲ. ನನ್ನ ಅಂಗಸಂಗಕ್ಕೆ ನನ್ನ ಆಲಿಂಗನ ಸ್ಪರ್ಶ ಸುಖ ಏನು ನಿನಗೆ ಅನುಗ್ರಹ ಮಾಡಿದ ಸಹಭೋಗ ಇದೆಲ್ಲ ಅದು ನಿನಗೆ ಮಾತ್ರ ಅಂದ್ರೆ ಅದಕ್ಕೆ ಅದೇ ಕ್ರಮ ಅಂತೇಳಿ. ಈಗ ರಾಮ ರಾವಣರ ಯುದ್ಧಕ್ಕೆ ಇನ್ನೊಂದು ದೃಷ್ಟಾಂತರ ಕೊಡೋದ್ರಿಂದ ಇಲ್ಲ, ಜಗತ್ತಿನಲ್ಲಿ ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರ ಯುದ್ಧನೇ ಸದೃಶ ಹೊರತು ಹೇಗೆ ಬೇರೆ ಇಲ್ವೋ ಅದೇ ರೀತಿಯಲ್ಲಿ ನಾನು ನಿನಗೆ ಕೊಟ್ಟ ಆಲಿಂಗನಕ್ಕೆ ಅದೇ ರೀತಿಯಾಗಿ ಇನ್ನೊಂದು ದೃಷ್ಟಾಂತ ಕೊಡೋದ್ರಿಂದ ಜಗತ್ತಿನಲ್ಲಿ ಇಲ್ಲ. ಇಂಥ ಇದನ್ನ ಅನುಪಮವಾದದ್ದನ್ನ ನೀನು ಈ ವಿವಾಹ ಕಾರ್ಯ ಅನ್ನೋದಲ್ಲಿ ಮಾಡಿರ್ತಕ್ಕಂಥ ಉತ್ಕೃಷ್ಟವಾದ ಸೇವೆಗೆ ನಾನು ನಿನಗೆ ಕೊಟ್ಟಿದ್ದು ಈ ರೀತಿಯಾಗಿ ಶ್ರೀನಿವಾಸ ಅವ್ರು ಹೇಳ್ತಾನೆ. ಆ ಹೇಳೋ ಕಾಲಕ್ಕೆ ತಾನು ತ್ರೇತಾಯುಗದ ಘಟನೆಯನ್ನ ನೆನಪು ಮಾಡ್ಕೋತಾನೆ ಶ್ರೀನಿವಾಸ ಭಗವಂತ. ಏನು ಅಂತ ಕೇಳಿದ್ರೆ, ತ್ರೇತಾಯುಗದಲ್ಲಿ ಪವನಸುತನಾದ ಹನುಮಂತ ಸೀತಾ ನಿಮಿತ್ತವಾಗಿ ಅನೇಕ ಕಾರ್ಯಗಳನ್ನು ಮಾಡಿರ್ತಾನೆ. ಸೀತಾನ್ವೇಷಣೆ, ಸಮುದ್ರ ಉಲ್ಲಂಘನ, ಉಂಗುರವನ್ನು ಪ್ರದಾನ ಮಾಡೋದು, ಸೀತೆಗೆ ಎಲ್ಲ ರಾಮಚಂದ್ರ ದೇವರ ಕುಶಲ ವಾರ್ತೆಯನ್ನೆಲ್ಲ ನಿರೂಪಣೆ ಮಾಡೋದು, ಆಮೇಲೆ ಆ ಸೀತೆಯಿಂದ ಚೂಡಾಮಣಿಯನ್ನು ತಂದುಕೊಟ್ಟು ಅದನ್ನು ಶ್ರೀರಾಮಚಂದ್ರನಿಗೆ ತಂದುಕೊಡೋದು, ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನೆಲ್ಲ ಮಾಡಿರ್ತಾನಲ್ಲ. ಆದರೆ ಆ ಎಲ್ಲ ಘಟನೆಗಳನ್ನು ಅವನು ನೆನಪು ಮಾಡ್ಕೋತಾನೆ. ಆ ಮಾಡಿಕೊಂಡು ಹೇಳ್ತಾನೆ, ನೀನು ಮಾಡಿರೋ ಕಾರ್ಯ ಅದಕ್ಕಿಂತಲೂ ಉತ್ತಮವಾಗಿದೆ, ಯಾಕೆಂದರೆ ಅಲ್ಲಿ ಸೀತೆ ನನ್ನ ಹೆಂಡತಿ ಅಪಹರಣ ಆಗಿದ್ದು ಅವಳನ್ನು ಹುಡುಕೋ ಕಾರ್ಯದಲ್ಲಿ ನೀನು ಸೇವಾ ಮಾಡಿದ್ದು, ಇಲ್ಲಿ ಘಟನೆನೇ ಮಾಡಿಸ್ತಿದೆಯಲ್ಲ, ಪದ್ಮಾವತಿ ಅಂತ ಒಬ್ಬ ಕನ್ಯೆಯನ್ನು ನನಗೆ ಘಟನೆ ಮಾಡಿ ವಿವಾಹ ಕಾರ್ಯವನ್ನು ಮಾಡ್ತಿದೆಯಲ್ಲ, ಆ ಕಾರ್ಯಕ್ಕಿಂತ ಇದು ಉತ್ತಮವಾಗಿದೆ. ಅಲ್ಲಿ ತ್ರೇತಾಯುಗದಲ್ಲಿ ಹನುಮಂತನಿಗೆ ಈ ಆಲಿಂಗನದ ಸುಖವನ್ನು ನಾನು ಅವತ್ತು ಕೊಟ್ಟಿದ್ದೆ, ಅದಕ್ಕಿಂತ ಉತ್ತಮವಾದ ಕಾರ್ಯವನ್ನು ನೀವು ಮಾಡೋದ್ರಿಂದ ನಿನಗೆ ಅದನ್ನು ಕೊಡಲೇಬೇಕು, ಅದರಿಂದ ನೀನು ಕೊಟ್ಟಿದ್ದೀನಿ ಅಂತೇಳಿ ಈ ರೀತಿಯಾಗಿ ಶುಕಾಚಾರ್ಯರು ಮಾಡಿರ್ತಕ್ಕಂಥ ಕಾರ್ಯವನ್ನು ಉತ್ತಮ ಕಾರ್ಯ ಅಂತೇಳಿ ಪ್ರಶಂಸೆ ಮಾಡ್ತಾನೆ. ಈ ಭಗವಂತನೇ ಶುಕಾಚಾರ್ಯರಲ್ಲಿ ಅಂತರ್ಯಾಮಿಯಾಗಿ ನಿಂತು ಇಷ್ಟೆಲ್ಲ ಕಾರ್ಯವನ್ನು ಮಾಡಿಸಿದ್ದು, ಅಂದಮೇಲೆ ಮತ್ತೆ ಪ್ರಶಂಸನೆ ಯಾಕೆ ಮಾಡಬೇಕಾಗಿತ್ತು? ತನ್ನದೇ ವಿವಾಹ, ತಾನವರಲ್ಲಿ ನಿಂತು ಜಗತ್ತಿನಲ್ಲಿ ಅವನೇ ಸರ್ವ ಪ್ರೇರಕ, ಸರ್ವ ನಿಯಾಮಕ, ಇದನ್ನೆಲ್ಲ ಹೇಳಿದ್ಮೇಲೆ ಅವನೇ ತನ್ನ ಕಾರ್ಯವನ್ನು ತಾನೇ ಪ್ರಶಂಸನೆ ಮಾಡಿಕೊಂಡಂಗಾಗ್ಲಿಲ್ಲೇನು, ಈ ಕಾರ್ಯ ಪ್ರಶಂಸನೆ ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಶಾಸ್ತ್ರಕಾರ ನಮ್ಗೆ ಅದಕ್ಕೂ ಉತ್ತರ ಕೊಡ್ತಾರೆ. ಯಾಕೆ ಅಂದರೆ ಸತ್ಕರ್ಮಗಳನ್ನು ಯಾರೇ ಬೇಕಾದವರು ಮಾಡಲಿ ಅವಾಗ ಪ್ರಶಂಸನೆ ಮಾಡಲೇಬೇಕು ಅಂತೇಳಿ ಅದು ಶಾಸ್ತ್ರ. ಅದು ಮಾಡೋದ್ರಿಂದ ಲಾಭ ಏನು ಅಂತ ಕೇಳಿದ್ರೆ, ನೀವು ಯಾರನ್ನ ಸತ್ಕರ್ಮ ಮಾಡಿದ್ರಿಂದ ಪ್ರಶಂಸೆ ಮಾಡ್ತಿರಲ್ಲ, ಅವರಿಗೆ ಪ್ರಶಂಸನೆ ಮಾಡಿದಾಗ ನಮ್ಗೆ ಇನ್ನಿಷ್ಟು ಸಂತೋಷ ಆಗುತ್ತೆ, ಅವ್ರು ಇನ್ನಿಷ್ಟು ಹೆಚ್ಚು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕೆ ನೀವು ಪ್ರೇರಕರಾದರೂ ಇಲ್ಲೋ ಇಂಡೈರೆಕ್ಟಾಗಿ, ಆದ್ರಿಂದ ಆ ಪುಣ್ಯದಲ್ಲಿ ನಿಮಗೂ ಪಾಲಿದೆ, ಅದಕ್ಕೆ ಜಗತ್ತಿನಲ್ಲಿ ಪ್ರಶಂಸನೆ ಅನ್ನೋದನ್ನು ಮಾಡಲೇಬೇಕು ಅಂತ, ಅದರಿಂದ ಪುಣ್ಯ ಬರ್ತಾ ಇದೆ ಅಂತೇಳಿ ಶಾಸ್ತ್ರ ನಮಗೆ ಈ ರೀತಿಯಾಗಿ ತಿಳಿಸ್ಕೊಡುತ್ತೆ. ಅದನ್ನೇ ಹರಿಕಥಾನುಸಾರದಲ್ಲಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಒಳಗೆ ದಾಸ ತಿಳಿಸ್ಕೊಡ್ತಾರೆ. ಹೊತ್ತು ಹೊತ್ತಿಗೆ ಪಾಪ ಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂತುತ್ತಮರ ಗುಣ ಕರ್ಮಗಳ ಕೊಂಡಾಡದಲೆ ಇಪ್ಪ ಮತ್ತರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯ ಮೊದಲಾದ ಅಖಿಲ ದೋಷಗಳಿಂದಪನು ಸಂದೇಹ ಪಡ ಸಲ್ಲ ಅಖಿಲ ಶಾಸ್ತ್ರ ಮತ ಅಂತೇಳಿ. ಯಾರು ಒಳ್ಳೆ ಉತ್ತರ್ಮ ಉತ್ಕೃಷ್ಟವಾದ ಸತ್ಕರ್ಮಗಳನ್ನು ಮಾಡಿರ್ತಾರಲ್ಲ ಅವರಿಗೆ ಪ್ರಶಂಸನೆ ಮಾಡದೇ ಇದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯೆ ಎಲ್ಲ ಮಾಡಿದ್ರೆ ಏನು ಪಾಪ ಬರ್ತಿದೆಯಲ್ಲ, ಅಂಥ ಪಾಪಕ್ಕೆ ಅವನು ಇದಾಗ್ತಾನೆ. ಅಕಸ್ಮಾತ್ ಸತ್ಕರ್ಮಗಳನ್ನು ಮಾಡಿದವರನ್ನ ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡೋದು. ಅವಾಗೇನು, ಈಗ 10 ಜನದಲ್ಲಿಗೆ ಒಂದು ಸಣ್ಣ ಮಗು ಒಳ್ಳೆ ಕೆಲಸ ಮಾಡಿರ್ತವ್ರು ಹೊಗಳಿದ್ರೆ, ಇನ್ನು 10 ಜನ ನಾನು ಆ ರೀತಿ ಹೊಗಳಿಸ್ಕೋಬೇಕು ಅಂತ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ. ತಾನೇ ತಾನಾಗಿ ಧರ್ಮ ಜಾಗೃತಿ ಅನ್ನೋದು ಮೂಡ್ತಾ ಇದೆ. ಆದ್ರಿಂದ ಈ ಪ್ರಶಂಸನೆ ಅನ್ನೋದ್ರ ಉತ್ತಮ ಕಾರ್ಯವನ್ನು ಪ್ರಶಂಸನೆ ಮಾಡಲೇಬೇಕು. ಮಾಡಿದರೆ ಈ ಎಲ್ಲ ಗೋ ಹತ್ಯೆ, ಸ್ತ್ರೀ ಹತ್ಯೆ, ಬ್ರಾಹ್ಮಣ ಹತ್ಯೆ ಏನೆಲ್ಲ ಮಾಡಿದರೆ ಬರ್ತಾ ಇದೆಯಲ್ಲ, ಆ ದೋಷಗಳೆಲ್ಲ ತಾನೇ ತಾನಾಗಿ ಪರಿಹಾರ ಆಗ್ತದೆ. ಒಂದು ವೇಳೆ ನಾವು ಅದನ್ನು ಗೌಪ್ಯವಾಗಿಟ್ಟುವಪ್ಪ, ಯಾರಿಗೂ ಹೇಳಲಿಲ್ಲ, ಎಂಥದೇ ಒಳ್ಳೆ ಕೆಲಸ ಇದ್ದರೂ ಮಾಡಿದಂತೆ ಅವನನ್ನು ಪ್ರಶಂಸನೆ ಮಾಡಲಿಲ್ಲ ಅಂತಾದರೆ, ನಾವು ಯಾವ ಹತ್ಯೆಗಳನ್ನು ಮಾಡದೇ ಇದ್ವಿ ಎಲ್ಲ ಪಾಪ ನಮಗೆ ಬರ್ತಾ ಇದೆ ಅಂತ ಹರಿಕಥಾನುಸಾರದಲ್ಲಿ ಶಾಸ್ತ್ರಕಾರರು ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಉತ್ತಮ ಕಾರ್ಯವನ್ನು ಎಂದಿಗೂ ಪ್ರಶಂಸನೆ ಮಾಡಲೇಬೇಕು ಅಂಥೇಳಿ ಅದು ಇದ ವಿಧಿ ಅಂಥೇಳಿ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಎಲ್ಲರನ್ನ ಒಂದೇ ರೀತಿ ಹೊಗಳುಬಿಟ್ಟರ ಹೊಗಳುಬಿಡದ ಅಂತ ಕೇಳಿದ್ರೆ ಅದಕ್ಕೆ ಒಂದು ಸುಭಾಷಿತವನ್ನು ತಿಳಿಸ್ಕೊಡ್ತಾರೆ. ಪ್ರತ್ಯಕ್ಷ ಗುರವ ಸ್ತುತ್ಯ ಅಂತೇಳಿ, ಗುರುಗಳನ್ನ ಪ್ರತ್ಯಕ್ಷದಲ್ಲಿ ಸ್ತೋತ್ರ ಮಾಡಬೇಕು. ಪರೋಕ್ಷ ಮಿತ್ರ ಬಾಂಧವ, ಮಿತ್ರರು ಬಂಧು ಬಾಂಧವರನ್ನೆಲ್ಲ ಪರೋಕ್ಷದಲ್ಲಿ ಹಿಂದಿನಡೆಯಿಂದ ಸ್ತೋತ್ರ ಮಾಡ್ಬೇಕು. ಎದುರಿಗೆ ಹೊಗಳಿದ್ರೆ ಅಟ್ಟದ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಅದರಿಂದ ಆ ರೀತಿಯಾಗಿ ಸ್ತೋತ್ರ ಮಾಡಬಾರ್ದು. ಕರ್ಮ ಅಂತೆ ದಾಸವೃದ್ಧಿ ಅಷ್ಟೇ ಅಂತೇಳಿ, ಕರ್ಮ ಮುಗಿದ ನಂತರದಲ್ಲಿ ದಾಸರು ಸೇವಕರು ಯಾರಿರ್ತಾರಲ್ಲ ಅವರನ್ನ ಸ್ತೋತ್ರ ಮಾಡ್ಬೇಕು, ಯಾಕಂದ್ರೆ ಮೊದಲಿಗೆ ಹೊಗಳಿಬಿಟ್ರೆ ಅವ್ರು ಕೆಲಸ ಮಾಡಲ್ಲ, ಅದಕ್ಕೆ ಅವರನ್ನ ಮೊದಲಿಗೆ ಸ್ತೋತ್ರ ಮಾಡಬಾರ್ದು. ನ ಕದಾಚನ ಪುತ್ರ ಕಾಹ ಅಂತೇಳಿ, ಮಕ್ಕಳನ್ನ ನಾವು ಹೊಗಳಬಾರ್ದು, ಬೇರೆಯವರೇ ಇವರ ಉತ್ಕೃಷ್ಟ ಕಾರ್ಯಗಳನ್ನ ಗುರುತಿಸಿ ಹೊಗಳಬೇಕೆ ಹೊರತು ನಮ್ಮ ಮಕ್ಕಳನ್ನ ನಾವೇ ಎಂದಿಗೂ ಹೊಗಳಬಾರ್ದು ಅಂತೇಳಿ ಸುಭಾಷಿತ ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದೆ. ಗುರು ಹಿರಿಯರನ್ನ ಪ್ರತ್ಯಕ್ಷವಾಗಿ ಎದುರಿಗೆ ಹೊಗಳುವಂಥದ್ದು, ಮಿತ್ರರನ್ನ ಬಂಧು ಬಾಂಧವರನ್ನ ಪರೋಕ್ಷವಾಗಿ ಹೊಗಳದೆ, ಯಾಕಂದ್ರೆ ಎದುರಿಗೆ ಹೊಗಳಿದ್ರೆ ಔಪಚಾರಿಕ ಅನ್ಸುತ್ತೆ, ಏನೋ ಸುಮ್ಮನೆ ಹೇಳಬೇಕು ಹೇಳೋದ್ರು ಈ ರೀತಿಯಾಗಿ ಅನ್ಸುತ್ತೆ, ಅದರಿಂದ ಆ ರೀತಿಯಲ್ಲ. ಕರ್ಮ ಅಂತೆ ದಾಸಕೃತ್ಯ ಅಷ್ಟ, ಕರ್ಮ ಕೆಲಸ ಮುಗಿದ ನಂತರದಲ್ಲಿ ಆ ಸೇವಕರು ಯಾರು ಉತ್ತಮವಾದ ಕೆಲಸವನ್ನು ಮಾಡುತ್ತಾರಲ್ಲ, ಕೆಲಸ ಮುಗಿದ ನಂತರದಲ್ಲಿ ಅವರಿಗೆ ಹೊಗಳಿ ಬಕ್ಷಿಸಾರ ಕೊಡ್ರಿ, ಏನ್ ಬೇಕಾದ್ರೂ ಕೊಡ್ರಿ, ಈ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಇನ್ನು ಮಕ್ಕಳನ್ನ ಬೇರೆಯವರು ಹೊಗಳೋ ರೀತಿಯಲ್ಲಿ ಅವರಿಗೆ ಕಾರ್ಯವನ್ನು ಮಾಡ್ಲಿಕ್ಕೆ ನಾವು ಪ್ರೇರಕರಾಗಿರ್ಬೇಕೆ ಹೊರತು ನಮ್ಮ ಮಕ್ಕಳು ಮಾಡಿರೋ ಅಲ್ಪ ಕಾರ್ಯವನ್ನು ನಾವೇ 10 ಪಟ್ಟು ಹೆಚ್ಚು ಮಾಡಿ ಈ ರೀತಿಯಾಗಿ ಹೊಗಳ್ಕೊಳ್ಬಾರ್ದು ಅಂತೇಳಿ ಶಾಸ್ತ್ರಕಾರ ತಿಳಿಸ್ಕೊಡ್ತಾರೆ. ಹೀಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹನುಮಂತನನ್ನ, ಕಲಿಯುಗದಲ್ಲಿ ಶ್ರೀನಿವಾಸ ಇವ್ರನ್ನ ಶುಕಾಚಾರನ ಈ ರೀತಿಯಾಗಿ ಪ್ರಶಂಸನೆ ಮಾಡಿರೋ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಡೋದು ಈ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ನಂತರ ಶ್ರೀನಿವಾಸ ಶುಕಾಚಾರ ಹತ್ರ ಹೇಳ್ತಾರೆ, ಈ ಥರ ಆಕಾಶರಾಜ, ಧರಣಿದೇವಿ, ತೋಂಡಮಾನ ಎಲ್ಲರ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಎಲ್ಲ ನಿಮ್ಮ ಇಷ್ಟೆಲ್ಲ ಪತ್ರ ಎಲ್ಲ ಕೊಟ್ಟಾಯಿತು, ಎಲ್ಲ ಆಯಿತು, ಆ ನಂತರದಲ್ಲಿ ಎಲ್ಲ ನಿಮ್ಮ ಬಂಧು ಬಾಂಧವರ ಮನೆಯಲ್ಲಿ ಉಳಿದವರೆಲ್ಲ ಹೇಗಿದ್ದಾರೆ, ಎಲ್ಲರೂ ಯೋಗಕ್ಷೇಮನ, ಶ್ರೀನಿವಾಸನಿಗೆ ಎಲ್ಲ ವಿವರಗಳನ್ನು ನಾನು ಹೇಳಬೇಕು, ಅದಕ್ಕೆ ಎಲ್ಲ ಹೇಗಿದ್ದಾರೆ ಅಂತೇಳಿ. ಆವಾಗ ನಂತರದಲ್ಲಿ ಶ್ರೀನಿವಾಸ ತಾನೂ ಒಂದು ಪತ್ರವನ್ನು ಬರೆದು ರಿಪ್ಲೈ ಕಾರ್ಡ್ ಅದನ್ನು ಆಕಾಶರಾಜನಿಗೆ ತತ್ಕ್ಷಣದಲ್ಲಿ ಬರೆದು ಕಳಿಸ್ತಾರೆ. ಅದನ್ನು ಯಾವ ಥರ ಬರೀತಾರೆ ಅಂತೇಳಿ, ರಾಜಸಿರಿ ಸಂಪನ್ನ ರಾಜ ಪೂಜಿತ ವಿಯದ್ ರಾಜನ ಬಂದಿ ಶಿವರಾಜಿಸುವ ಪತ್ರ ಮುನಿ ರಾಜ ತಂದಿತ್ತ ಈ ವ್ಯಾಜದಿಂದ ಹರ್ಷವು ತೇಜವಾಯಿತೋ ಮಹಾರಾಜ ಎನಗೆ. ರಾಜಸಿರಿ ಸಂಪನ್ನ, ನೀನು ಚಕ್ರವರ್ತಿ, ರಾಜಪೂಜಿತ, ಉಳಿದ ರಾಜರಿಂದ ಎಲ್ಲ ನೀನು ಪೂಜಿಸಲ್ಪಡೋನು. ನಿನಗೆ ರಾಜಿಸುವ ಪತ್ರ ಅಂದರೆ, ಪ್ರಕಾಶವಾಗಿದ್ದ ಪತ್ರ ಅಂದರೆ ಅದರೊಳಗೆ ಇರೋದೇನೋ ಭಗವಂತನ ವಿವಾಹದ ವಿಷಯ ಆದ್ರಿಂದ ಅದು ಅದಕ್ಕೆ ಅದರದ್ದೇ ಆದ ಒಂದು ಮೌಲ್ಯ ಅನ್ನೋದಿದೆ. ಅದಕ್ಕೆ ನೀನು ಈ ಪತ್ರವನ್ನು ಕಳಿಸಿದೆಯಲ್ಲ, ನನಗೆ ಅದಕ್ಕಿಂತ ಭಾಳ ಸಂತೋಷ ಆಯಿತು. ಸುದ್ದಿ ತಿಳಿಕ್ಷೇಮದಿದ್ದೇವೆ, ಮುಂದೆ ಬರುತ್ತಿದ್ದಂಥ ವೈಶಾಖ ಶುದ್ಧ ದಶಮಿಯಲ್ಲಿ ಇದ್ದ ಶುಕ್ರವಾರ ಶುದ್ಧ ಶುಭ ತಿಥಿಯಲ್ಲಿ ಮುದ್ದು ಮುಖದಳವಳಾಗಿ ಇದ್ದನ್ನ ಕನಿಕೆ ಶುದ್ಧ ಪಾಣಿ ಗ್ರಹಣ ಸಿದ್ಧಾಗಿ ಬಾಡುವನು ಬುದ್ಧಿಪೂರ್ವಕ ಸ್ನೇಹ ಬದ್ಧನಾಗಿ. ನೀನೇನು ಹೇಳಿದ್ದಿಲ್ಲ, ಆ ರೀತಿಯಲ್ಲೇ ನಾವು ಬಂಧು ಬಾಂಧವರಿಂದ ಒಡಗೂಡಿ ಬಂದು ನಿನ್ನ ಕನ್ಯೆ ಮಗಳಿದಾಳ ವಿವಾಹಕ್ಕೆ ಆ ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ನಾವು ಹೋಗ್ತೀವಿ. ನಮಗೆ ನಿಮ್ಮ ಪತ್ರದಿಂದ ನಮಗೆ ಭಾಳ ಸಂತೋಷವಾಗಿದೆ. ಈ ರೀತಿಯಾಗಿ ತಾನು ಅದನ್ನು ಬರೆದು ಆ ಪತ್ರವನ್ನು ಕಳಿಸ್ತಾನೆ. ಆ ಬರಿಬೇಕಾದ್ರೆ ಏನು ಅಂತ ಕೇಳಿದ್ರೆ, ಯಾವ ರೀತಿ ಬರೀತಾನೆ ಅಂದರೆ, ಶ್ರೀಯುತ ಆಕಾಶರಾಜನಿಗೆ ಬಾಲಕನಾದ ಶ್ರೀನಿವಾಸನ ಮಾಡುವ ನಮಸ್ಕಾರಗಳು ಅಂತ, ಅಲ್ಲಿ ಆಶೀರ್ವಾದಗಳು ಅಂತ ಅವರಿಂದ ಬರೆಸಿದ್ರು. ಇಲ್ಲಿ ವರ ವಿವಾಹಕ್ಕೆ ಇರೋನು, ಅದರಿಂದ ಬಾಲಕನಾದ ಶ್ರೀನಿವಾಸ ನಾನು ನಿಮ್ಗೆ ಮಾಡುವಂಥ ನಮಸ್ಕಾರಗಳು. ಈ ನಿಮ್ಮ ಪತ್ರವನ್ನು ನೋಡಿ ನನಗೆ ಮಹಾದ ಆನಂದವಾಗಿದೆ. ನಾವೆಲ್ಲ ಬಂಧು ಬಾಂಧವರ ಸಹಿತ ವಿವಾಹಕ್ಕೆ ಬಂದು ಇದನ್ನೆಲ್ಲ ಕೆಲಸ ಮಾಡ್ತೀವಿ. ಆ ಎಲ್ಲ ನಿನ್ನ ಇಚ್ಛೆ ಏನಿದೆಯೋ ಆ ರೀತಿಯಾಗಿ ನಡೆಸ್ಕೊಡ್ತೀವಿ, ಇದು ಸತ್ಯ ಅಂತೆಲ್ಲ ಬರ್ಕೊಟ್ಟು, ಹಿಂದೆ ಪೂರ್ವದಲ್ಲಿ ಸಮುದ್ರ ರಾಜ ಲಕ್ಷ್ಮೀದೇವಿಯನ್ನು ವಿವಾಹ ಮಾಡಿಕೊಟ್ಟಾಗ ಹೇಗೆ ಕನ್ಯಾದಾನವನ್ನು ಮಾಡಿ ಯಶಸ್ಸು ಕೀರ್ತಿಯನ್ನೆಲ್ಲ ಪ್ರಪಂಚದಲ್ಲಿ ಸೂರ್ಯಚಂದ್ರರು ಇರೋ ತನಕ ಎಷ್ಟು ಬೇಕೋ ಅಷ್ಟೆಲ್ಲ ಕೀರ್ತಿಯನ್ನು ಗಳಿಸಿದ್ದಲ್ಲ, ಆ ರೀತಿ ನೀನು ಕೂಡ ಇಂಥ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿ ಆಚಂದ್ರಾರ್ಥವಾಗಿ ಜಗತ್ತಿನಲ್ಲಿ ಶೋಭಾಯಮಾನವಾಗಿ ನೀನು ಬೆಳಗ್ತೀಯ. ಇದರಿಂದ ನಿನ್ನ ಎಲ್ಲ ಕುಲಗಳು ಕೂಡ, ಹಿಂದೆ ಮುಂದಿನ ಎಲ್ಲ ಕುಲಗಳು ಕೂಡ ಉದ್ಧಾರ ಆಗ್ತಾ ಇದೆ. ಅದರಿಂದ ನಮಗೆ ಬಹಳ ಸಂತೋಷ ಇದೆ. ಇದಕ್ಕಿಂತ ಹೆಚ್ಚೇನು ಬರೆಯೋದು ಬಾಕಿ ಇಲ್ಲ. ಯಾಕಂದರೆ ಧರ್ಮಗಳನ್ನು, ಶಾಸ್ತ್ರಗಳನ್ನು, ಅದರ ಮರ್ಮಗಳನ್ನು ಎಲ್ಲ ನೀನು ಚೆನ್ನಾಗಿ ಅರಿತಿದ್ದೀಯಪ್ಪ. ನಿನಗೆ ಇದರಿಂದ ಹೆಚ್ಚು ನಾನು ಬರೆಯೋದೇನಿಲ್ಲ. ಈ ನನ್ನ ವಿಷಯದಲ್ಲಿ ನಿನಗೆ ಏನೇ ಬೇಕಾದರೂ ಕೂಡ ಆ ಶುಕಾಚಾರವನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಬರೆದು ಹೇಳ್ತಾರೆ. ಹೇಗೆ ಆ ಗಂಗಾವತರಣ ಆದಾಗ ಸಗರ ಮತ್ತು ಭಗೀರಥ ಇಬ್ಬರಿಗೆ ಅದರಿಂದ ಲಾಭದಾಯಕ ಅನ್ನೋದಾಗಿಲ್ಲ. ಆ ಗಂಗೆಯ ಸ್ಮರಣೆ, ಗಂಗೆಯ ಶ್ರವಣ, ಆ ಗಂಗೆಯ ಕೀರ್ತನ, ಗಂಗೆಯನ್ನು ಕುರಿತು ಪ್ರವಚನಾದಿಗಳನ್ನು, ಹೀಗೆ ಸ್ನಾನಾದಿಗಳನ್ನು ಯಾರು ಮಾಡ್ತಾರೋ ಜಗತ್ತಿನಲ್ಲಿ, ಗಂಗೆ ಅಂದರೆ ಸಾಕು, ಅವರೆಲ್ಲರೂ ಹೇಗೆ ಪವಿತ್ರರಾದರೂ ಆ ರೀತಿಯಾಗಿ ಈ ಕಲ್ಯಾಣ ಅನ್ನೋದು ಬರೇ ನನಗೆ ನಿನಗೆ ಪದ್ಮಾವತಿಗೆ ಮಾತ್ರ ಔನ್ನತ್ಯವನ್ನು ತಂದುಕೊಡೋದು ಅಥವಾ ಮಂಗಳಕರ ಅಂತಲ್ಲ, ಜಗತ್ತಿನಲ್ಲಿ ಇದನ್ನೆಲ್ಲ ಯಾರು ಶ್ರವಣಾದಿಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಹತ್ವವಾದ ಮಂಗಳ ಅನ್ನೋದು ಪ್ರಾಪ್ತಿಯಾಗ್ತಾ ಇರಿ, ಈ ರೀತಿ ಎಲ್ಲ ಹೇಳ್ತಾರೆ. ಆವಾಗ ಇಷ್ಟೆಲ್ಲ ಆದ ನಂತರ ಪತ್ರವನ್ನು ಹೇಗೆ ಕಳಿಸ್ತಾನೆ ಅಂದರೆ, ಹೀಗೆ ಪತ್ರವ ಬರೆದು ಯೋಗೀಶ್ವರನ ಕೊಡಿ ನಾಗಶೇನನು ಕಂಡ ನಾಗಬಕುಲಾವತಿಯ ಬೇಗತಾ ಭಕ್ತಿಯಲ್ಲಿ ಬಾಗಿ ನಮಿಸಿದ ನೋಡಿದ ಹೀಗೆ ಬಡವಾಗಿ ಬಹಳ ಭಾಗ್ಯ ಬಂದಂತೆ. ಈ ಪತ್ರವನ್ನು ಶುಕಾಚಾರ್ಯ ಹತ್ರ ಈ ರೀತಿಯಾಗಿ ರಿಪ್ಲೈ ಕಾರ್ಡನ್ನು ಬರೆದು ಕೊಟ್ಟು ಕಳಿಸಿ ಇದು ಮಾಡ್ತಾನೆ. ಆವಾಗ ಬಕುಲಾವತಿ ಬರ್ತಾ ಇರ್ತಾಳೆ. ಇಷ್ಟು ಕೆಲಸ ಎಲ್ಲ ಶುಕಾಚಾರ್ಯ ಬಂದು ಎಲ್ಲ ಆಗೋಗಿದೆ, ಆವಾಗ ಬಕುಲಾವತಿ ಬರೋದನ್ನು ಶ್ರೀನಿವಾಸ ನೋಡ್ತಾನೆ. ಆ ಬಕುಲಾವತಿಯನ್ನು ಆಧಾರದಿಂದ ಕರೆದು ನಮಸ್ಕಾರ ಎಲ್ಲ ಮಾಡಿ ಅವನು ಕೇಳ್ತಾನೆ, ತಾಯಿ ನೀದಡಿದೆಮ್ಮ ಕಾಯ ಕ್ಲೇಶದಿಯನ್ನ ಕಾರ್ಯಕ್ಕೆ ನೀ ಹೋಗಿ ಬಾಯಿಲು ಪ್ರಚಾರಗಳು ಬಾಯಿಗಳು ನೂರೆಂಟು ಬಾಯಿಲೇಳಲು ಹೋದ ಕೈಲಿ ಮಾಡುವುದಕ್ಕೆ ಆಯಾಸವೆಷ್ಟು. ಕಾಯ ಕ್ಲೇಶದಿ ನೀನು ಕಾರ್ಯ ಮಾಡಿದ್ದು ಮುನಿರಾಯ ತಿಳಿಸಿದ ನನಗೆ, ತಾಯಿ ಕೇಳುವ ನಿನ್ನ ಬಾಯಿಯಿಂದಲೇ ಎಂತನರು ಬಾಯಿ ಮಾತಿರ ಅಭಿಪ್ರಾಯ ನುಡಿದಳೋ ಮನ ತಾಯಿ ಬಹುಲ. ಆ ಬಹುಲಾದೇವಿ ಹೋಗಿ ಬಹಳ ದಿನ ಆಗೋಗಿರುತ್ತೆ, ಅವಳು ಬಂದಿರೋದೇ ಇಲ್ಲ. ಶುಕಾಚಾರ ಬಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಉತ್ತರೂಪವಾಗಿ ಒಂದು ಪತ್ರವನ್ನು ತಗೊಂಡು ವಾಪಸ್ ಹೋಗಿ ಆಗೋಗಿರುತ್ತೆ. ಅವಾಗ ಆ ಬಕುಲಾವತಿ ಅಂತವ್ರು ಆಧಾರದಿಂದ ನಮಸ್ಕಾರ ಎಲ್ಲ ಮಾಡಿ, ನಾನೇನು ಬಾಯಿಲಿ ಹೇಳ್ಬೋದು, ಬಹಳ ಕಷ್ಟದ ಕೆಲಸ ಇದು ನನಗೂ ಗೊತ್ತು, ಆದರೂ ಶುಕಾಚಾರ ಎಲ್ಲ ಹೇಳಿದ್ರು ಕೂಡ ನನಗಿನ್ನೂ ಯಾಕೋ ಸಮಾಧಾನ ಆಗಿಲ್ಲ, ಎಲ್ಲ ನಿನ್ನ ಮಾತಿನಿಂದ ನಿನ್ನ ಬಾಯಿಂದ ನಿನ್ನ ವಾಕ್ಯಗಳಿಂದ ನಾನು ಕೇಳಬೇಕು, ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಗೊತ್ತಿದ್ದು ಬಿಡು, ಅವರೆಲ್ಲ ಇಷ್ಟೊತ್ತಂಗ ಹೇಳಕ್ಕೆ ನೀ ಮತ್ತೇನು ಹೇಳಬೇಡ. ಈ ರೀತಿಯಾಗಿ ಯಾವುದೋ ಒಂದು ವಿಷಯವನ್ನು ತಿಳಿಸೋಕೆ ಬಂದವರಿಗೆ ನಿರಾಶೆ ಮಾಡಬಾರ್ದು ಅಂತ ಲೋಕಕ್ಕೆ ಶಿಕ್ಷಣವನ್ನು ಕೊಡ್ತಾರೆ. ಆ ರೀತಿಯಾಗಿ ನಾನೇನೋ ದೊಡ್ಡ ಕಾರ್ಯ, ನೀ ಯಾವ ರೀತಿಯಾಗಿ ಹೋಗಬೇಕು, ಕಪಿಲೇಶ್ವರನ ದಾಟಿ ಅಲ್ಲಿ ಹೋಗಿ ಆ ರಾಮಕೃಷ್ಣ ಸನ್ನಿಧಾನ ನಮಸ್ಕಾರ ಮಾಡಿ ಎಷ್ಟೆಲ್ಲ ದೊಡ್ಡ ಕಥೆ ಹೇಳಿದ್ದೆ ನೀನು ಹೋಗಬೇಕಾದ್ರೆ, ಅಂಥ ದುರ್ಗಮವಾದ ಸ್ಥಳವನ್ನು ನೀನು ಹೋಗಿ ತಲುಪಿ ಎಂಥ ಮಹತ್ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ, ನಾನೇನೋ ಬಾಯಲ್ಲಿ ಹೇಳ್ಬೋದು, ಅದಕ್ಕೆ ಎಷ್ಟೆಲ್ಲ ಆಯಾಸ ಪಟ್ಕೊಂಡು ಶ್ರಮ ಪಟ್ಕೊಂಡು ನನಗಾಗಿ ಈ ಕಾರ್ಯವನ್ನು ಮಾಡಿದೆಯಲ್ಲ, ಅದನ್ನೆಲ್ಲ ಅಲ್ಲಿ ಇಲ್ಲಿಂದ ಹೋದಾಗಿಂದ ಹಿಡಿದು ಬರೋ ತನಕ ಏನೇನು ಘಟನೆಗಳು ನಡೀತೋ ಆ ಎಲ್ಲ ಘಟನಾವಳಿಗಳನ್ನು ಸವಿಸ್ತಾರವಾಗಿ ನನಗೆ ಹೇಳು ಅಂಥೇಳಿ. ಮತ್ತೆ ನೀನು ಸ್ವಲ್ಪ ಸುಧಾರಿಸ್ಕೊ, ನಿನಗೆ ಭಾಳ ಆಯಾಸ ಆಗಿದೆ ಅನಿಸುತ್ತೆ, ಸುಧಾರಿಸ್ಕೊ, ಅದರಿಂದ ನೀನು ಸುಧಾರಿಸ್ಕೊಂಡು ಎಲ್ಲವನ್ನು ನನಗೆ ನಿಧಾನಕ್ಕೆ ಅದಷ್ಟನ್ನು ವಿವರಣೆ ಎಲ್ಲ ಕೊಡು ಅಂಥೇಳಿ. ಇಂಥ ಕೆಲಸವನ್ನು ಸಮರ್ಥವಾಗಿ ನೀನು ನಿರ್ವಹಿಸ್ಕೊಂಡು ಬಂದಿದೆಯಲ್ಲ, ಅದು ನನಗೆ ಸಂತೋಷ ಆಗಿದೆ. ಶುಕಾಚಾರ್ಯ ಹೇಳಿದರು, ಹೇಳಿದರೂ ಕೂಡ ನಿನ್ನ ಬಾಯಿಂದ ಕೇಳಿದ್ರೆ ನನಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸಮಾಧಾನ ಆಗ್ತಾ ಇದೆ, ಅದರಿಂದ ನೀನು ಹೇಳಬೇಕು ಅಂಥೇಳಿ ಎಲ್ಲ ಹೇಳ್ತಾಳೆ. ಆವಾಗ ಆ ಬಕುಲಾವತಿ ಹೇಳ್ತಾಳೆ, ದೈವವೇ ಕಾರಣವೆಂಬೆ ದೇವಾದಿ ದೇವನೇ ನಾನು, ಕೇವಲ ಪ್ರಯತ್ನದಿಂದ ಅವ ಕಾರ್ಯವಾದೀತು, ಅಚ್ಯುತ ಕೇಳ ದೈವ ನಿನ್ನೀಚಾದೀನಾಗಿ ಹೋದಯ್ಯ ನಿಚ್ಚನಿನ ಕಾರ್ಯಕ್ಕೇನ ಹೆಚ್ಚಿನ ಒಡೆಯನು ಕೇವಲ ಯತ್ನದಿ ನಾನು ಧಾವಿಸಿ ಹೋಗುವ ಮುನ್ನ ಯೋಗ ದೈವ ಯೋಗದಿಂದ ನಮ್ಮ ದೇವಿ ಮಾಡಿದಳು. ಶ್ರೀನಿವಾಸ ಕೇಳು ಏನಾಯ್ತು ಗೊತ್ತೇನೋ, ಯಾವ ಕೆಲಸ ಮಾಡಲೇಬೇಕು ಅಂತಾದರೂ ನಮ್ಮ ಪ್ರಯತ್ನ ಎಷ್ಟು ಬೇಕಾಗಿರಲಿ, ದೈವ ಕೃಪೆ ದೈವಾನುಗ್ರಹ ಅಂತಿತ್ತು ಅಂತಾದರೆ ಆ ಕಾರ್ಯ ತಾನೇ ತಾನಾಗಿ ಯಶಸ್ವಿ ಅಂತ ಆಗ್ತಾ ಇದೆ. ನಿನ್ನ ವಿಷಯದಲ್ಲೂ ಹಾಗೆ ಆಗಿದೆ, ನಿನಗೆ ದೈವಾನುಗ್ರಹ ಅನ್ನೋದು ಭಾಳ ಹೆಚ್ಚಿಗೆನೇ ಇದೆ, ನೀನು ಭಾಳ ಅದೃಷ್ಟವಂತ ನೀನು. ಯಾಕೆಂದರೆ ನಾನು ಅಷ್ಟೆಲ್ಲ ಪ್ರಯಾಸಪಟ್ಟು ಕಷ್ಟದಿಂದ ಆಕಾಶರಾಜನ ಮನೆಗೆ ಹೋಗೋಕ್ಕೆ ಮುಂಚೆ ಯಾರೋ ಧರ್ಮದೇವಿ ಧರ್ಮದೇವಿ ಅಂಥೇಳಿ ಒಬ್ಬಳು ವೃದ್ಧ ಸ್ತ್ರೀಯಂತೆ ಅಲ್ಲಿಗೆ ಹೋಗಿ ಕನ್ಯಾರ್ಥಿಯಾಗಿ ಬಂದಿದ್ದೀನಿ, ಇವನು ಶ್ರೀನಿವಾಸನೇ ವರ, ಇಂಥ ಆಕಾಶರಾಜ ಮಗಳನ್ನು ಅವಳಿಗೆ ಘಟನೆ ಮಾಡಬೇಕು, ಈ ರೀತಿಯಾಗಿ ಎಲ್ಲ ಹೋಗಿ ಅಲ್ಲಿ ನಾನು ಹೋಗಿ ಏನೇನು ಕೆಲಸ ಮಾಡಬೇಕಾಗಿತ್ತು ಅದಷ್ಟು ಕೆಲಸವನ್ನು ಮುಂಚಿತವಾಗಿ ಅವಳೇ ಮಾಡಿದಳು, ಅದು ಯಾರೋ ಗೊತ್ತಿಲ್ಲ ಧರ್ಮದೇವಿ ಅಂತೆ. ನಾನು ಅಂದುಕೊಂಡಿದ್ದೆಲ್ಲ ಕೆಲಸವನ್ನು ಕೂಡ ಅವಳೇ ಮಾಡಿಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಹೇಳಿದಳು ಅವಳು, ಹೋಗ್ಬೇಕಾದ್ರೆ ಏನು ಕೇಳಿದ್ರೆ ಅದೇನು ಗೊತ್ತಾ, ಬಗಲಾವತಿ ಬಗಲಾವತಿ ಅಂತ ಒಬ್ಬ ಸ್ತ್ರೀ ಬರ್ತಾಳೆ ಹೋದ ನಂತರದಲ್ಲಿ, ಅವಳು ಕನ್ಯಾರ್ಥಿಯಾಗಿ ಬರ್ತಾಳೆ, ಅವಳು ನಿಮ್ಮಲ್ಲಿಗೆ ಬಂದಾಗ ಅವಳನ್ನು ಕರೆದು ವಿಶೇಷವಾಗಿ ಆದರ ಸತ್ಕಾರ ಎಲ್ಲವನ್ನು ಮಾಡಿ ಅವಳ ಬಗ್ಗೆ ವರನ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀವು ಅವಳ ಬಗ್ಗೆ ಅವಳಿಂದ ತಿಳ್ಕೊಳ್ರಿ, ಆಮೇಲೆ ಅವಳ ಮಗ ಶ್ರೀನಿವಾಸ ಶ್ರೀನಿವಾಸ ಅಂತ ಏನು ಅವಳು ಹೇಳ್ತಾಳೆ ಅವಳಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು, ಆ ರೀತಿಯಾಗಿ ನೀನು ಸಂಕಲ್ಪ ಮಾಡು, ಇದ್ರ ಬಗ್ಗೆ ನೀನು ಯಾವುದೋ ಅನುಮಾನ ಮಾಡೋದಾಗಲಿ ಅಥವಾ ಇನ್ಯಾರನ್ನು ಒಂದ್ಸಲ ಕೇಳ್ಬಿಡ್ತೀನಿ, ಅವರೆಲ್ಲ ಹಿಂಗೆ ಬಂದು ಬಳಗ ಎಲ್ಲ ಚೆನ್ನಾಗಿದ್ದಾರ ಮನೆ ಮಠ ಎಲ್ಲ ಹೆಂಗಿದೆ, ಅದು ಈ ರೀತಿಯಾಗಿ ಮತ್ತೊಬ್ಬರನ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಹೋಗಬೇಡ, ಇಷ್ಟೆಲ್ಲ ವಿಷಯವನ್ನು ಹೋಗೋದಕ್ಕೆ ಮುಂಚೆ ತಿಳಿಸಿದ್ಲಂತೆ. ಇಷ್ಟೆಲ್ಲ ಕೇಳಿಸ್ಕೊಂಡು ಆ ಬಗಲಾವತಿ ಹೇಳಿದ್ರೆ ಶ್ರೀನಿವಾಸ ತನಗೆ ಏನು ಗೊತ್ತೇ ಇಲ್ಲ ಅನ್ನೋರು ಕೂತಿರ್ತಾನೆ. ಇದಿಷ್ಟು ಮಾಡಿದ್ದೆ ತಾ ಆ ಕೆಲಸ, ಆದರೂ ಅವನು ಇದು ಲೋಕಕ್ಕೆ ವಿಡಂಬನೆಗಾಗಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರವರ್ತನೆ ಮಾಡ್ತಾನೆ. ಆಮೇಲೆ ಬಗಲಾವತಿ ಹೇಳ್ತಾನೆ ಶ್ರೀನಿವಾಸನಿಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಚೆನ್ನೀಗ ನಂತ ದೃಶ್ಯ ಕೇಳು, ಚೆನ್ನಾಗಿ ದೈವವಿಲ್ಲದವಾಗೆ ಘನ್ನವಾದ ಯತ್ನದಿಂದ ಮುನ್ನೇನು ಫಲ. ಒಂದು ಮಾತು ಹೇಳ್ತೀನಿ ಕೂಡ, ದೈವ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಈ ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು, ಎಂಥ ದೊಡ್ಡ ಕೆಲಸವನ್ನಾದರೂ ಮಾಡ್ಬೋದು, ಒಂದು ಸಣ್ಣ ಪ್ರಯತ್ನಕ್ಕೂ ಒಳ್ಳೆ ಮಹತ್ತಾದ ಕಾರ್ಯವನ್ನು ಸಾಧಿಸ್ಕೊಂಡು ಬರ್ಬೋದು. ಅದೇ ಅದೃಷ್ಟ ಚೆನ್ನಾಗಿಲ್ಲದೆ ಇದ್ದರೆ ನಾವು ಎಷ್ಟೆಲ್ಲ ಕಷ್ಟಪಟ್ಟರು ಒಂದು ಸಣ್ಣ ಕೆಲಸ ಮಾಡಲಿಕ್ಕಾಗಲ್ಲ, ಆದರೆ ನಿನ್ನ ವಿಷಯದಲ್ಲಿ ಅದೃಷ್ಟ ಅನ್ನೋದು ಬಹಳ ಚೆನ್ನಾಗಿದೆ, ಪ್ರಯತ್ನಕ್ಕಿಂತ ಹೆಚ್ಚಿನ ಉತ್ತಮ ಫಲ ಅನ್ನೋದೇ ಪ್ರಾಪ್ತಿಯಾಗಿದೆ, ಅದರಿಂದ ಈ ಕೆಲಸ ಎಲ್ಲ ಸುಲಭ ಆಗಿದೆ ನೋಡು ಅಂಥೇಳಿ. ಇಷ್ಟೆಲ್ಲ ಆದಮೇಲೆ ಭೂಲೋಕದಲ್ಲಿ ಮಂಗಳಾಲಯ ಅನಂತಕ್ಕೆ ಶೈಲದಲ್ಲಿ ಇದ್ದು ರೀಲೆಯಿಂದಲೇ ಜಗತ್ಪಾಲನವ ಮಾಡುವ ದಯಾಡು ನಿನ್ನ ದಯದಿಂದ ಹೇಳಿ ಮುಗೀತು ಇಲ್ಲಿಗೆ ಹೇಳು ಅಧ್ಯಾಯ. ಇಲ್ಲಿ ತನಕ ಏಳನೇ ಅಧ್ಯಾಯ ತನಕ ಮುಗೀತು. ಆಮೇಲೆ ಭಗವಲಾವತಿಯನ್ನು ಮಾತು ಕೇಳಿದ್ಮೇಲೆ ಶ್ರೀನಿವಾಸ ಲೋಕ ವಿಡಂಬನಾರ್ಥವಾಗಿ ತಾನು ಯೋಚನೆ ಮಾಡ್ತಾನೆ, ಅನಾಲೋಚನೆ ಸರ್ವ ವಿಷಯಕ್ಕೆ ಜ್ಞಾನ, ಅವನೇನು ಯೋಚನೆ ಮಾಡೋದಿಲ್ಲ, ಆದರೂ ಲೋಕದಲ್ಲಿ ಯಾವ ರೀತಿ ಮಾಡಬೇಕು ಅಂತಲೇ ಅದಂತಲೇ ಮುಂದ ವೆಂಕಟಪತಿಯೋ ಮಂದಿಯ ನಾಮೋಹಿಸುತ್ತ ನಂದೋ ಮನದಲ್ಲಿ ತಾಯಿಯ ಮುಂದಿ ಪರಿ ನುಡಿದ ಇಂದು ಮುಖಿ ನಿನ್ ಹೊರತು ಬಂದು ಬಳಗಗಳಿಲ್ಲ ಇಂದು ಎನಗಾರಿಲ್ಲ ಚಂದೇನು ಮದುವೆ. ಈಗ ಆಕಾಶವಾದ ಏನು ಹೇಳ್ಕೊಳ್ತೀಯಾನೆ, ಬಂಧು ಬಾಂಧವರಿಂದ ಸಹಿತವಾಗಿ ಬಂದು ವಿವಾಹ ಮಾಡ್ಕೊಂಡು ಹೋಗು ಪಾಣಿಗ್ರಹಣ ಮಾಡು ಅಂತ, ನಾನು ನೀನು ಬಿಟ್ಟರೆ ಯಾರು ಜನನೇ ಇಲ್ಲ, ಅದಕ್ಕೆ ಯಾಕೋ ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪ ನನಗೆ ಹಿಂದೆ ಇಟ್ಟು ಅನ್ನಿಸ್ತಾ ಇದೆ, ಈಗ ಮದುವೆ ಬೇಕು ಅನ್ನಿಸ್ತಿಲ್ಲ ಅಂತೇಳಿ. ಯಾಕಂದರೆ ನನಗೆ ಇನ್ನೊಂದು ಸಂಶಯ ಬರ್ತಾ ಇದೆ, ಒಬ್ಬಂಟಿಗನಾಗಿರೋ ನನಗೆ ಆಕಾಶರಾಜ ಸಮಸ್ತ ಪರಿವಾರ ದೇವತೆಗಳ ಜೊತೆ ಇರೋನು, ಅಂಥ ದೊಡ್ಡ ಚಕ್ರವರ್ತಿ ಒಬ್ಬಂಟಿಗನಾಗೋ ಬಿಟ್ಟರೆ ನೀನು ತಾಯಿ ಅಂತ ಇರೋಳು, ನೀನು ಇಬ್ಬರು ಬಿಟ್ಟರೆ ಯಾರೇ ಇಲ್ಲೇ ಇಲ್ಲ ನಮಗೆ, ಅದಕ್ಕೆ ಕೊಡ್ತಾನೋ ಇಲ್ಲೋ ನಂಗೆ ಅನುಮಾನ ಬರ್ತಾ ಇದೆ. ವಿವಾಹನೇ ಇರ್ಬೋದು ಜಗಳನೇ ಇರ್ಬೋದು, ಸಮಾನದಲ್ಲಿ ಇದ್ದರೆ ಅದೊಂಥರ ಶೋಭೆ ಅಂತ ಆಗ್ತಾ ಇದೆ. ಇಲ್ಲಿ ಅಜಗಜಾಂತರ, ಅವನಿಗೆ ಬಂದು ಬಳಗ ಆ ಪಾಟಿ ಜನ ಇದ್ದಾರೆ, ನಂಗೆ ನಾನು ನೀನು ಬಿಟ್ಟರೆ ಇನ್ಯಾರು ಇಲ್ಲೇ ಇಲ್ಲ, ಅದಕ್ಕೆ ಏನು ಮಾಡೋದು ಅಂತ. ಬಂದು ಬಳಗಗಳಿಂದ ಚಂದಾಗಿರುವವ ರಾಜ ಬಂದು ಹೀನಗೆ ಕನ್ಯಾ ಮುಂದಾಗೆ ಕೊಡುವ, ನಾನು ಬಂದು ಹೀನ ನನಗೆ ಯಾರು ಇಲ್ಲೇ ಇಲ್ಲ, ಅದರಿಂದ ಅವನು ಕನ್ಯೆಯನ್ನು ಕೊಡ್ತಾನೋ ಇಲ್ಲೋ ಅಂಥೇಳಿ ನಂಗೆ ಅನ್ನಿಸ್ತಾ ಇದೆ ಅಂತೇಳೆ. ಅದನ್ನು ಕೇಳಿದ ಮಂದ ಭಾಸದಿಂದ ಬಗಲಾವತಿ ಒಂದು ಮಾತು ಹೇಳ್ತಾಳೆ, ಅಂಬುಜನ ಬನೆ ವಿಶ್ವ ಕುಟುಂಬಿ ಎನಿಸುವೆ ನೀನು ತುಂಬಿದ ಜಗದೊಳು ನಿನ್ನ ಬಳಗೆಂಬುವುದು ಕಡಿಮೆ. ಅಂದರೆ ನಿನಗೆ ವಿಶ್ವ ಕುಟುಂಬಿ ನೀನು, ಆಕಾಶರಾಜಂದೆಲ್ಲ ಒಂದು ಸ್ವಲ್ಪ ತೋಂಡಮಾನ ರಾಜ, ಅವನ ಮಕ್ಕಳು, ಒಂದು ಸಂಸಾರ, ಅವನ ಪರಿವಾರ, ಸೇವಕರು ಇತ್ಯಾದಿ ಇತ್ಯಾದಿ ಅಷ್ಟೇ, ನಿನಗೆ ಇಡೀ ಜಗತ್ತೇ ವಸುದೈವ ಕುಟುಂಬಕಮ್ಮ ಅಂತೇಳಿ ಎಲ್ಲ ನಿನ್ನ ಪರಿವಾರನೇ, ಇಡೀ ಜಗತ್ತನ್ನು ಇರತಕ್ಕಂಥ ಈ 84 ಲಕ್ಷ ಜೀವರಾಶಿಗಳೆಲ್ಲವೂ ನಿನ್ನ ಪರಿವಾರನೇ, ಆದ್ರಿಂದ ನೀನು ಒಂದ್ಸಲ ಅವ್ರನ್ನೆಲ್ಲ ಸ್ಮರಣೆ ಮಾಡಿದ್ರೆ ಸಾಕು ಅವರೆಲ್ಲ ನಿನ್ನ ಹತ್ರ ಬಂದ್ಬಿಡ್ತಾರೆ ಅಂಥದ್ದು, ನೀನು ಯಾಕೆ ಇಷ್ಟೆಲ್ಲ ಅನುಮಾನ ಮಾಡ್ತಿದ್ಯಾ ಅಂತೇಳಿ. ಅದಕ್ಕೆ ಬಕುಲಾವತಿ ಸಲಹೆ ಕೇಳಿದ್ಮೇಲೆ ಹೌದು ಆದರೂ ನಿಜನೇ ಅಂತ ಇವನು ಅಂತಾನೆ. ಅಂಬುಜ ಭವ ಮುಖ ದೇವ ಕದಂಬಕ್ಕೆ ಕಡಿಮೆ ಇಲ್ಲದನು ಸಂಭ್ರಮದಿಂದಲೇ ಸ್ಮರಿಸು ಕುಟುಂಬವನಿಂದಲೇ. ನೀವೊಂದು ಸಲ ಈ ಕೂತು ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ದೇವಾನುದೇವತೆಗಳು ಅವರ ಪರಿವಾರ ಸಮೇತರಾಗಿ ನಿನ್ನ ಈ ವಿವಾಹ ಉತ್ಸವಕ್ಕೆ ಬರ್ತಾರೆ. ನೀನ್ಯಾಕೆ ನಾನೊಬ್ನೇ ನಾನೊಬ್ನೇ ಈ ರೀತಿಯಾಗಿ ಚಿಂತೆ ಮಾಡ್ತೀಯಾ, ನಿನಗೂ ಬೇಕಾದಷ್ಟು ಜನ ಬಂಧುಗಳಿದ್ದಾರೆ ಅಂತೆಲ್ಲ ಹೇಳ್ತಾಳೆ. ಅವಾಗ ಲಕ್ಷ್ಮೀಪತಿ ಎಲ್ಲ ಈ ಮಾತು ಕೇಳ್ಕೊತಾನೆ ಶ್ರೀನಿವಾಸ, ಅವಾಗ ಚಿಂತೆ ಮಾಡ್ತಾನೆ. ಲಕ್ಷ್ಮೀಪತಿ ಮಾತು ಲಕ್ಷದಿಂದಲೇ ಕೇಳಿ ಈಕ್ಷಿಸಿ ಮನದಲ್ಲಿ ಸ್ಮರಿಸಿದ ಪಕ್ಷಿ ಪಪಣಿ ಬರನ. ತಾನು ಬಕುಲಾವತಿಯ ಸಲಹೆ ಎಲ್ಲ ಕೇಳಿದ ನಂತರದಲ್ಲಿ ತಾನು ಗರುಡ ಮತ್ತು ಶೇಷ ಇಬ್ಬರನ್ನ ಮನದಲ್ಲೇ ಸ್ಮರಣೆ ಮಾಡ್ತಾನೆ. ಮನಸ್ಸಿನಲ್ಲೇ ಸ್ಮರಣೆ ಮಾಡಿದ ನಂತರ ಆ ಇಬ್ರು ತಕ್ಷಣದಲ್ಲಿ ಇಬ್ರು ಬಂದ್ಬಿಡ್ತಾರೆ. ಬಂದು ಪರಮಾತ್ಮ ಏನು ನನ್ನನ್ನು ಯಾಕೆ ಕರೆಸಿದೆಯಾ ನೀನು ಈ ರೀತಿಯಾಗಿ ಕೇಳ್ತಾರೆ. ಅವಾಗ ಏನು ನಿನ್ ಕರೆಸಿದ್ದೇನು ಯಾತಕ್ಕೆ ಯಾವ ಕಾರಣ ಎಲ್ಲವನ್ನು ವಿಸ್ತಾರವಾಗಿ ಹೇಳು, ನಮ್ಮಿಂದ ನಿನಗೆ ಏನು ಕೆಲಸ ಆಗ್ಬೇಕೋ ಅದನ್ನು ನೀನು ಆಜ್ಞೆ ಮಾಡು ಅಂತೇಳಿ ಪರಮಾತ್ಮನನ್ನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ನಂತರದಲ್ಲಿ ಇವನು ಯಾಕೆ ಈ ರೀತಿ ವಿಚಾರ ಮಾಡ್ದ, ನನಗೆ ಬಂಧುಹೀನ, ನನಗೆ ಅವನಿಗೆ ಸಮಾನ ಆಗ್ತದೋ ಇಲ್ಲೋ ಆಕಾಶರಾಜನ ಮಗಳನ್ನು ನಾನು ವಿವಾಹ ಆದರೆ ಈ ರೀತಿ ಯಾಕೆ ಸಂಶಯ ಬಂತು ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರಕಾರ ಬರೀತಾರೆ, ಸಂಸಾರ ಬಂಧನ ಅನ್ನೋದೇ ಇಲ್ಲ ನನಗೆ. ಎಲ್ಲ ಜಗತ್ತಿನಲ್ಲಿ ಜೀವರನ್ನ ಸಂಸಾರದಲ್ಲಿ ಹಾಕೋದು ಎಷ್ಟೇ ಕೆಲಸ ಬಿಟ್ಟರೆ ನನಗೆ ಯಾವ ಬಂಧನ ಇಲ್ಲ. ಅಂಥದ್ದು ಸಂಸಾರನ ಬಂಧನವೇ ಇಲ್ಲದೆ ಇರೋ ನನಗೆ ಆಕಾಶವಾದ ಸಂಸಾರದಲ್ಲಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರ ಹಿಡ್ಕೊಂಡು ಅವನಿರೋನು, ಅವನಿಗೂ ನನಗೂ ಸಂಬಂಧ ಎಲ್ಲಿ ಸರಿ ಹೋಗ್ತದೆ, ಆ ರೀತಿಯಾಗಿ ನಾನು ವಿಚಾರ ಮಾಡಿದ್ದು ಅಂತೇಳಿ ಈ ರೀತಿಯಾಗಿ ಗರುಡ ಶೇಷ ಇಬ್ಬರು ಪರಮಾತ್ಮನ ಮೊಮ್ಮಕ್ಕಳ ಸ್ಥಾನದಲ್ಲಿರೋರು. ಆ ಸೂಕ್ಷ್ಮ ಸೃಷ್ಟಿಯನ್ನದಾದಾಗ ಬ್ರಹ್ಮದೇವರು ಸರಸ್ವತಿಯಲ್ಲಿ ಗರುಡ ಅವತಾರ ತಾಳ್ತಾನೆ. ಇನ್ನು ಸೂತ್ರನಾಮಕ ವಾಯುದೇವರು ಭಾರತೀ ದೇವಿಯಲ್ಲಿ ಶೇಷನ ಜನನ ಅನ್ನೋದಾಗ್ತಾ ಇದೆ. ಹೀಗೆ ಅವರಿಬ್ಬರು ಪರಮಾತ್ಮನ ಮೊಮ್ಮಕ್ಕಳು ಗರುಡ ಮತ್ತು ಶೇಷ ಇಬ್ಬರು. ಆ ಗರುಡ ಅನ್ನೋನು ಕಾಲಾಭಿಮಾನಿ, ಜೀವ ಅನ್ನೋನು ಶೇಷ ಅನ್ನೋನು ಜೀವಾಭಿಮಾನಿ. ಹೀಗೆ ಕಾಲ ನಿಯಾಮಕ ಮತ್ತು ಜೀವ ನಿಯಾಮಕ ಆಗಿರ್ತಕ್ಕಂಥ ಆ ಇಬ್ಬರನ್ನು ಕೂಡ ಕರೆಸ್ತಾನೆ. ಯಾಕೆ ಅವರಿಬ್ಬರನ್ನ ಕರೆಸ್ದ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ, ಗರುಡ ನೀ ಪೋಗಯ್ಯ ತ್ವರ ಸತ್ಯ ಲೋಕದಲ್ಲಿ, ಹೊರಗೇಶ ನೀ ಪೋಗೋ ವರ ಕೈಲಾಸದಲ್ಲಿ, ಸರಸರಿ ಪರಿಬೇಡಿ ವರದಾನಂತ ದ್ರೀಶ ಬರದನ ಮುಂದಿ ಪರ್ಯಾ ಪರಮೇಶ್ವರಿಗೆ ಪತ್ರ. ಬನ್ನಿ ಕರೆಸಿದ್ದೀರಲ್ಲ, ನಿಮ್ಮ ಹತ್ರ ಕೆಲಸ ಇದೆ, ನಿಮ್ಮನ್ನು ಕರೆಸಿದ್ದೆ. ಅದಕ್ಕೆ ಬ್ರಹ್ಮ ಸತ್ಯಲೋಕದಲ್ಲಿ ವಾಸ ಆಗಿದ್ದಾನೆ, ರುದ್ರ ಕೈಲಾಸದಲ್ಲಿ ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ ಈ ಗರುಡ ಶೇಷನನ್ನು ಯಾಕೆ ಕರೆಸಿದ್ರು, ಬೇರೆ ಅಸಂಖ್ಯಾತ ದೇವತೆಗಳಿದ್ರು ಅವರೆಲ್ಲರನ್ನ ಬಿಟ್ಟು ಇವ್ರನ್ನೇ ಕರೆಸಿದ್ದು ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮ ಜ್ಞಾನ ಪರಿಬೇಕು ಅಂತಾದರೆ ಗರುಡನ ಅನುಗ್ರಹನೂ ಬೇಕು, ಶೇಷನ ಅನುಗ್ರಹನೂ ಬೇಕು. ಈಗ ಭಗವಂತನ ವಿಷಯಕ್ಕೆ ಜ್ಞಾನ ಮಾಡ್ಕೋಬೇಕು ಅಂತಾದರೆ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮನಸ್ಸು ಅಂತ ಹೇಳ್ತೀವಲ್ಲ, ಅಲ್ಲಿ ಗರುಡ ಶೇಷ ರುದ್ರ ಇಂದ್ರ ಕಾಮ ಇವರೆಲ್ಲರೂ ಕೂಡ ಮನೋಭಿಮಾನಿಗಳಂತೆ ಕರೆಸ್ಕೊಳ್ಳೋದು. ಅದರಿಂದ ಗರುಡ ಶೇಷರ ಅನುಗ್ರಹ ಆದ್ರೇ ಪರಮಾತ್ಮನ ವಿಷಯಕ್ಕೆ ಜ್ಞಾನ ಅನ್ನೋದು ಆಗ್ತಾ ಇದೆ. ಅದನ್ನು ಪಡ್ಕೋಬೇಕು ಅಂತಾಗಿದ್ದಕ್ಕೆ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಆ ತತ್ವವನ್ನು ಆ ಗರುಡ ಶೇಷನನ್ನು ಸ್ಮರಣೆ ಮಾಡಿ ಭಗವಂತ ಕರೆಸಿದ್ದು ಅಂತ. ನಂತರ ಸಾಧಕರು ಮುಕ್ತಿಗೆ ಹೋಗಬೇಕಾದ್ರೂ ಎರಡೇ ಮಾರ್ಗ, ಗರುಡ ಮಾರ್ಗ ಇಲ್ಲ ಶೇಷ ಮಾರ್ಗ, ಮುಕ್ತಿಗೆ ಹೋಗೋಕೆ ಅದನ್ನು ಜಗತ್ತಿಗೆ ಸೂಚನೆ ಮಾಡೋ ಸಲುವಾಗಿ ಆ ಇಬ್ಬರನ್ನೇ ಭಗವಂತ ತನ್ನ ವಿವಾಹದ ಪ್ರಸಂಗದ ನೆವ ಮಾಡಿಕೊಂಡು ಈ ರೀತಿಯಾಗಿ ಕಳಿಸೋದು ಅಂತ. ಯಾಕಂದ್ರೆ ಭಗವಂತನ ವಿವಾಹವನ್ನು ನೋಡಿ ಅದರೊಳಗೆ ಪಾಲ್ಗೊಂಡವರೆಲ್ಲರಿಗೂ ಮೋಕ್ಷ ಇದ್ದೇ ಇದೆ ಅಂತ ಶಾಸ್ತ್ರಕಾರ ತಿಳಿಸ್ತಾರೆ. ಅಂದಮೇಲೆ ಆ ಮಾರ್ಗ ಕರ್ಕೊಂಡು ಹೋಗೋರನ್ನ ಕಳಿಸ್ಲೇಬೇಕಲ್ಲ, ಅದಕ್ಕೆ ಮೊದಲಿಗೆ ಗರುಡ ಮತ್ತು ಶೇಷನನ್ನ ಮೊದಲಿಗೆ ಕರೆಸೋದು ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಅವರಿಬ್ಬರನ್ನ ಕರೆಸಿ ಪತ್ರವನ್ನು ಕೊಟ್ಟು ಕಳಿಸ್ತಾನೆ ಅವರಿಬ್ಬರಿಗೂ. ಆ ಗರುಡ ಏನ್ ಮಾಡ್ತಾನೆ, ಆ ಪತ್ರ ತಗೊಂಡು ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ಬ್ರಹ್ಮನ ಮನೆಗೆ ಬರ್ತಾನೆ. ಬಂದು ಪಿತಾಮಹ ಬ್ರಹ್ಮ ಅವನಿಗೆ ಗರುಡನಿಗೆ ಅಜ್ಜನನ್ನ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ನಂತರ ಶ್ರೀನಿವಾಸ ಈ ರೀತಿಯಾಗಿ ನನಗೆ ಒಂದು ಪತ್ರವನ್ನು ಕೊಟ್ಟು ಕಳಿಸಿದ್ದಾನೆ ಅಂತೇಳಿ ಅವನಲ್ಲಿ ವಿನಂತಿ ಮಾಡ್ತಾನೆ. ಆ ಪತ್ರದಲ್ಲಿ ಏನಿದೆ ಅಂದ್ರೆ, ಜೀವ ಜನಿಕರ ಚಿರಂಜೀವಿ ಎನಿಸುವ ಬ್ರಹ್ಮದೇವ ಮಾಡುವೆನೇ ಕೇವಲ ಆಶೀರ್ವಾದ, ನಾವು ಕ್ಷೇಮದಲ್ಲಿದ್ದ ಭಾವವನ್ನು ತಿಳ್ಕೊಂಡು ನೀವು ಕ್ಷೇಮದಲ್ಲಿದ್ದ ಭಾವ ತಿಳಿಸುವುದು, ನಾವೆಲ್ಲ ಇಲ್ಲಿ ಕ್ಷೇಮವಾಗಿದ್ದೇವೆ ನಿಮ್ಮ ಯೋಗಕ್ಷೇಮವನ್ನು ತಿಳಿಸೋದು ಅಂತ. ಈ ಪತ್ರ ಬರೆಯೋದೆಲ್ಲ ಪ್ರಾರಂಭವಾಗಿದೆ ಶಾಸ್ತ್ರದಿಂದ ಅಂತೇಳಿ, ಈಗಿಲ್ಲೇ ಇಲ್ಲ ಹೋಗ್ಬಿಟ್ಟಿದೆ. ಆ ರೀತಿಯಾಗಿ ಆಗಿರೋದು ಈ ಸಮಯದಲ್ಲಿ ಎನ್ನ ವೈವಾಹಿಕೋತ್ಸವಕ್ಕೆ ಯಾವತ್ತು ಸುರರಲ್ಲ ಇವತ್ತೇ ಬಾಗುವುದು, ದೇವ ನಿನ್ನನ್ನು ಕೂಡಿ ಬಾಯ ಮಾತಿಲೆ ಉಳಿದವರು ಯಾವತ್ತು ವೃತ್ತಾಂತ ಭಾವ ತಿಳಿಸುವ ಪಕ್ಷಿ ದೇವ ನಿನಗೆ, ಇವತ್ತೇ ನಿಮ್ಮ ಎಲ್ಲ ಪರಿವಾರ ದೇವತೆಗಳನ್ನ ಕಟ್ಕೊಂಡು ನನ್ನ ಮದುವೆಗೆ ಇವತ್ತೇ ಹೊರಟು ನೀವು ಆದಷ್ಟು ಬೇಗ ಬನ್ರಿ, ಈ ರೀತಿಯಾಗಿ ನನ್ನ ವಿವಾಹ ಅನ್ನೋದಾಗ್ತಾ ಇದೆ. ಆಕಾಶ ರಾಜ ಅನ್ನೋನು ತನ್ನ ಮಗಳು ಪದ್ಮಾವತಿಯನ್ನ ನನಗೆ ಕೊಟ್ಟು ವಿವಾಹ ಅನ್ನೋದನ್ನ ಮಾಡ್ತಾ ಇದ್ದಾನೆ, ಕನ್ಯಾದಾನ ಮಾಡ್ತಾ ಇದ್ದಾನೆ. ಇನ್ನು ಹೆಚ್ಚಿನ ವಿಶೇಷ ಏನು ಬೇಕೋ ಮಾಹಿತಿ ಅದನ್ನೆಲ್ಲ ಪಕ್ಷಿದೇವ ಗರುಡ ನಿಮ್ಮನೆಗೆ ಬರ್ತಾನಲ್ಲ ಅವನನ್ನ ವಿಚಾರ ಮಾಡ್ರಿ, ಇಲ್ಲಿ ಮದುವೆ ಯಾವತ್ತು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಆಗಿದೆ, ಯಾರ್ಯಾರು ಉಳ್ಕೋಬೇಕು ಇಲ್ಲಿ, ಈ ರೀತಿಯಾಗಿ ಹೆಚ್ಚಿನ ಏನು ಮಾಹಿತಿ ಬೇಕೋ ಎಲ್ಲ ಅವರಿಂದ ಸಂಗ್ರಹ ಮಾಡ್ರಿ ಅಂತ ಹೇಳಿ ಹೇಳ್ತಾನೆ. ಆ ಪತ್ರವನ್ನೆಲ್ಲ ನೋಡಿ ಓದಿ ಆ ವಾಯುದೇವರು ಆ ಪತ್ರವನ್ನು ಓದಿ ಎಲ್ಲ ಬ್ರಹ್ಮನಿಗೆ ತಿಳಿಸ್ತಾರೆ. ಈ ರೀತಿಯಾಗಿ ಒಕ್ಕಣೆ ಇದೆ, ಅದರಲ್ಲಿ ಎಲ್ಲರೂ ಈಗಲೇ ಹೊರಡಬೇಕಂತೆ, ಸಮಸ್ತ ಪರಿವಾರವನ್ನು ಕಟ್ಕೊಂಡು ಹೋಗ್ಬೇಕಂತೆ, ಭಗವಂತನ ಆಜ್ಞೆಯಾಗಿದೆ ಅಂಥೇಳಿ ಆ ಚೆನ್ನಾಗಿ ಮಾತಾಡಿಸ್ತಾನೆ ಬ್ರಹ್ಮದೇವರು. ಏನು ಗರುಡ, ವಿಷ್ಣು ವಾಹನ ಅಲ್ವಾ ನೀನು? ಬಹಳ ಕಾಲ ಆಗೋಗಿತ್ತು, ಈಗ ಬಂದ್ಬಿಟ್ಟಿದೀಯಾ ನೀನು? ಜಗತ್ತಿಯ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸ ಏನಂತಾನೆ ಅಂತ ಈ ಥರ ಎಲ್ಲ ಉಭಯ ಕುಶಲೋಪರಿ ಎಲ್ಲ ಮಾಡ್ತಾನೆ. ಅವಾಗ ಗರುಡ ಹೇಳ್ತಾನೆ, ಶ್ರೀನಿವಾಸ ವೆಂಕಟಾಚಲದಲ್ಲಿದ್ದಾನೆ, ಅವನ ವಿವಾಹದ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪತ್ರವನ್ನು ಬರೆದು ನನ್ನ ಹತ್ರ ಕೊಟ್ಟು ಕಳಿಸಿದ್ದಾನೆ. ಆ ಪತ್ರವನ್ನು ನಿನಗೆ ವಾಯುದೇವರೆಲ್ಲ ಓದ್ ತಿಳಿಸಿದ್ರಲ್ಲ ಅದೇ ಪತ್ರ. ಹೀಗೆ ಕಲಿಯುಗದಲ್ಲಿ ಆಕಾಶ ರಾಜ ಶ್ರೀನಿವಾಸನಿಗೆ ಕನ್ಯಾದಾನವನ್ನು ಮಾಡ್ತೀಯಾನೆ, ಅಂಥ ಮಹೋನ್ನತವಾದ ಉತ್ಸವ ಏನಿದೆಯಲ್ಲ ಅದಕ್ಕೆ ನಿಮ್ಮ ಪತ್ನಿ ಬಂಧು ಬಳಗ ಸೇವಕರು ಎಲ್ಲ ಬರಬೇಕು ಅಂತ ಹರಿ ಆಜ್ಞೆ ಮಾಡಿದ್ದಾನೆ. ಇನ್ನೇನಾರ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹೇಳಪ್ಪ ನಾನು ಹೇಳ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾನೆ. ಅವಾಗ ಬ್ರಹ್ಮದೇವರು ಸ್ವಲ್ಪ ಆಲೋಚನೆ ಮಾಡಿ ಎಲ್ಲ ತಮ್ಮ ಅಭಿಪ್ರಾಯವನ್ನೆಲ್ಲ ಶ್ರೀನಿವಾಸ ಏನು ಕಳಿಸಿದ ಆ ಎಲ್ಲ ಅಭಿಪ್ರಾಯವನ್ನು ತಾನು ತಿಳಿದವನಂತೆ ಮಂದಹಾಸದಿಂದ ಈ ರೀತಿಯಾಗಿ ಹೇಳ್ತಾರೆ. ಯಾಕೆ ಸ್ವಲ್ಪ ಆಲೋಚನೆ ಮಾಡಿದ್ರು ಅಂತ ಕೇಳಿದ್ರೆ ರುಜಿಯೋಗಿಗಳ ಜ್ಞಾನನೇ ಅದು. ಈಶಾದ ಅನ್ಯತ್ರ ಪರಮಾತ್ಮನನ್ನು ಹೊರತುಪಡಿಸಿ ಆಲೋಚನೆಯ ಸರ್ವ ವಿಷಯಕ ಜ್ಞಾನ, ಪರಮಾತ್ಮನನ್ನು ಉಪಲಕ್ಷಣ ಲಕ್ಷ್ಮಿಯನ್ನು ಸೇರಿಸ್ಕೋಬೇಕು, ಆ ಆಲೋಚನೆಯ ಸರ್ವ ವಿಷಯಕ ಜ್ಞಾನ ರುಜಿಯೋಗಿ ಜ್ಞಾನ ಅಂತೇಳಿ. ಆದ್ರಿಂದ ಇಲ್ಲೆಲ್ಲ ಶ್ರೀನಿವಾಸನ ಮದುವೆ ವಿಷಯ ಎಲ್ಲಿ ತಕ್ಕ ಬಂದಿದೆ, ಏನೆಲ್ಲ ಸಿದ್ಧತೆಗಳು ನಡೆದಿದೆ, ಈ ರೀತಿಯಾಗಿ ಎಲ್ಲ ವಿಚಾರ ಮಾಡ್ತಾನೆ. ನಂತರದಲ್ಲಿ ದ್ವಾರಪಾಲಕರನ್ನ ಕರೆಸ್ತಾನೆ ಬ್ರಹ್ಮದೇವರು. ಕರೆಸಿ ಅವರಿಗೆ ಆಜ್ಞೆ ಮಾಡ್ತಾನೆ, ದುಂದುಬಿ ಬೇರೆ ಮೊದಲಾದ ವಾದ್ಯಗಳನ್ನೆಲ್ಲ ನೀವು ಹೊಡೆದಿ ಬಾರಿಸಿ ನಾನು ಭೂಲೋಕಕ್ಕೆ ಪ್ರಯಾಣ ಹೋಗ್ತೀನಿ. ಈ ರೀತಿಯಾಗಿ ಆ ಜಗತ್ತಿನಲ್ಲಿ ಸತ್ಯಲೋಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆ ವಿಷಯವನ್ನ ಡಂಗುರ ಓಡಿಸ್ರಿ ಅಂತೇಳಿ ಆಜ್ಞೆ ಮಾಡ್ತಾನೆ. ಅವಾಗ ಬ್ರಹ್ಮದೇವರ ಆಜ್ಞೆ ಅಂತ ದ್ವಾರಪಾಲಕರು ಅದೇ ರೀತಿ ಮಾಡಿ ಕೇಳ್ತಾರೆ, ನಿಮ್ಮ ಪ್ರಯಾಣ ಭೂಲೋಕಕ್ಕೆ ಅಂತ ಹೇಳಿದ್ರಿ, ಭೂಲೋಕದಲ್ಲಿ ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಹೇಳ್ರಿ ಅಂತೇಳಿ. ಅದನ್ನ ಆ ಜಾಗ ಯಾವುದು, ಎಲ್ಲಿಗೆ ಹೋಗ್ತೀರಿ, ಏನು ವಿಷಯವಾಗಿ ಹೋಗ್ತೀರಿ, ಅದನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ನನಗೆ ತಿಳಿಸ್ರಿ ಅಂತ ಹೇಳಿ ಆ ದ್ವಾರಪಾಲಕರು ಕೇಳ್ತಾರೆ. ಅವಾಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಜಂಬೂ ದ್ವೀಪದ ದಕ್ಷಿಣದಲ್ಲಿ ಇದೆಯಲ್ಲ ಭರತಖಂಡ ಭರತಖಂಡ ಅಂತ, ಅದರ ಭೂಭಾಗದಲ್ಲಿ ವೆಂಕಟಾಚಲ ವೆಂಕಟಾಚಲ ಅಂತ ಒಂದು ಸ್ಥಾನ ಇದೆ, ಅದು ಕಲಿಯುಗದ ಭೂವೈಕುಂಠ ಅಂತ ಶ್ರೀನಿವಾಸ ಸ್ವಯಂ ವ್ಯಕ್ತನಾಗಿ ಅಲ್ಲಿದ್ದಾನೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಚತುರಂಗ ಸೈನ್ಯಕ್ಕೆಲ್ಲ ಆಜ್ಞೆ ಮಾಡಿ ಈ ವಿಷಯವನ್ನ ಘೋಷಣೆ ಮಾಡು ಈ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿ ಘೋಷಣೆ ಮಾಡ್ತಾರೆ ದ್ವಾರಪಾಲಕರು. ನಂತರ ಎಲ್ಲ ಸೇನಾಪತಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಬ್ರಹ್ಮದೇವರೇ ನಿಮಗೆ ತಿಳಿಸ್ತಾರೆ, ನೀವು ಅವರನ್ನೇ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಆಗ ಅವರೆಲ್ಲ ಚತುರ್ಮುಖ ಬ್ರಹ್ಮನ ಬಳಿಗೆ ಎಲ್ಲ ಸೇನಾಧಿಪತಿಗಳು ಕೂಡ ಸೈನ್ಯ ಸಮೇತರಾಗಿ ಬರ್ತಾರೆ. ಅವಾಗ ಚತುರ್ಮುಖ ಬ್ರಹ್ಮ ಅವರನ್ನೆಲ್ಲ ಕುರಿತು ಹೇಳ್ತಾನೆ, ಎಲ್ಲ ಸತ್ಯ ನೀವು ಲೋಕದ ನಿವಾಸಿಗಳೆಲ್ಲ ಕೇಳಿಸ್ಕೊಳ್ರಿ, ನೀವೆಲ್ಲರೂ ಭಗವಂತನ ಕಥೆಯಲ್ಲಿ ಭಗವಂತನ ಮಹಿಮೆಯನ್ನು ಕೇಳೋದಲ್ಲಿ ಉತ್ಸುಕರಾಗಿರ್ತೀರಿ ಯಾವಾಗಲೂ ಕೂಡ. ಅಂತ ನಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಶ್ರೀನಿವಾಸನ ಮದುವೆ ಅನ್ನೋದು ಅಲ್ಲಿ ನಡೀತಾ ಇದೆ, ಅದಕ್ಕೆ ನಾವೆಲ್ಲರೂ ವಿವಾಹಕ್ಕೆ ಬರಬೇಕು ಅಂತೇಳಿ ಪರಮಾತ್ಮ ಇವನ ಗರುಡನ ಮೂಲಕ ನಮ್ಗೆ ಆಮಂತ್ರಣವನ್ನು ಕೊಟ್ಟು ಕಳಿಸಿದ್ದಾನೆ. ಮನೇಲಿ ಯಾರೂ ಉಳ್ಕೊಳ್ಳೋಂಗಿಲ್ಲ, ಎಲ್ಲರೂ ಹೋಗ್ಬೇಕು ಈ ರೀತಿಯಾಗಿ ಆಗ್ರಹದಿಂದ ಪರಮಾತ್ಮ ಕಳಿಸಿದ್ದಾನೆ. ಇಂಥ ಭಾಗ್ಯ ಅನ್ನೋದು ಮತ್ತೆ ಮತ್ತೆ ಸಿಗಲ್ಲ, ಬಂದಾಗ ಹೊರಡಬೇಕು. ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಿರಿ, ಸಿದ್ಧರಾಗಿರಿ. ಈ ರೀತಿಯಾಗಿ ಸಮಸ್ತ ಸೇನಾಧಿಪತಿಗಳು ಕೂಡ ತಮ್ಮ ತಮ್ಮ ಕುಟುಂಬ ಸಮೇತರಾಗಿ ಬರಬೇಕು ಅಂಥೇಳಿ ಬಂಧುಗಳೊಡನೆ ಬಾಂಧವರನ್ನೇ ಎಲ್ಲರನ್ನೂ ಕರ್ಕೊಂಡು ಬರಬೇಕು ಈ ರೀತಿಯಾಗಿ ಆಜ್ಞೆ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಪರಮಾತ್ಮ ನಿರ್ಮಿತದಲ್ಲಿ ಪರಮಾತ್ಮ ಆ ರೀತಿಯಾಗಿ ಹೇಳಿ ಕಳಿಸಿರ್ತಾರೆ, ಅದನ್ನ ಇವ್ರು ಮಾಡ್ತಾರೆ. ಅವಾಗ ಸೇನಾಧಿಪತಿಗಳೆಲ್ಲ ಕೇಳಿರ್ತಾರೆ, ನಮಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ ಬರಬೇಕು ಅಂತ ಆದ್ರೆ ಅಂತ. ಏನು ಅಂತ ಕೇಳಿದ್ರೆ, ನಮಗೆಲ್ಲ ಸಂವತ್ಸರದ ಸಂಬಳವನ್ನು ಈಗಲೇ ಕೊಟ್ಟರೆ ನಾವು ಮದುವೆಗೆ ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ನಾವು ಸಾಮಾನ್ಯರ ವಿವಾಹಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೋತೀವಿ, ಇದು ಸಾಕ್ಷಾತ್ ಭಗವಂತನ ವಿವಾಹಕ್ಕೆ ನಾವೆಲ್ಲ ಹೋಗ್ಬೇಕು ಅಂತ ಆದ್ರೆ ಸ್ವಲ್ಪ ಸಂಬಳ ಮೊದಲಿಗೆ ತುರ್ತಾಗಿ ನಮಗೆ ಬೇಕಾಗಿದೆ, ಅದನ್ನ ಕೊಡು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಅವಾಗ ಚತುರ್ಮುಖ ಬ್ರಹ್ಮ ಅವರಿಗೆಲ್ಲ ಅಪಾರ ಧನ ಸಂಪತ್ತನ್ನು ಕೊಡ್ತಾನೆ, ಬಗೆ ಬಗೆಯ ವಾಹನಗಳನ್ನು, ಇವರಿಗೇನು ಹಂಸ ಪಕ್ಷಿ ಇದೆ ಹೊರಟು ಬಿಡ್ತಾನೆ, ಉಳಿದವ್ರ ಕಥೆ ಏನು, ಅದಕ್ಕೆ ಅವರಿಗೆಲ್ಲ ಬಗೆ ಬಗೆಯ ವಾಹನಗಳನ್ನು ಕೊಡ್ತಾರೆ, ವಿಧವಾಗಿರ್ತಕ್ಕಂಥ ಒಳ್ಳೆ ಉತ್ತಮವಾದ ಆಭರಣಗಳನ್ನು ಕೊಡ್ತಾನೆ, ಅವರೆಲ್ಲ ಬರಲಿಕ್ಕೆ ಅವರಿಗೆಲ್ಲ ರಥ ಕುದುರೆ ಆನೆ ಏನೇನು ಬೇಕೋ ಎಲ್ಲ ವಾಹನಗಳನ್ನು ಕೊಡ್ತಾನೆ, ನಾನಾ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟವಾದ ವಸ್ತ್ರಗಳನ್ನು ಕೊಡ್ತಾರೆ. ಯಾಕಂದ್ರೆ ಭಗವಂತನ ವಿವಾಹ ನೋಡ್ಲಿಕ್ಕೆ ಹೋಗ್ತಾ ಇರೋದು ಸಾಮಾನ್ಯರಂತೆ ಹೋದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಎಲ್ಲ ಉತ್ಕೃಷ್ಟವಾದ ವಸ್ತ್ರಗಳನ್ನ ಮತ್ತೆ ಆಭರಣಗಳನ್ನ ನಾನಾ ರತ್ನಗಳನ್ನ ಅವಳ ವಜ್ರ ವೈಡೂರ್ಯ ಇಂಥದ್ದನ್ನೆಲ್ಲವನ್ನು ಕೂಡ ಸೇನಾಧಿಪತಿಗಳಿಗೆ ಅವರ ಕುಟುಂಬಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೊಡ್ತಾನೆ. ನಂತರ ಬ್ರಹ್ಮ ಸರಸ್ವತಿ ಮತ್ತು ಎಲ್ಲ ದೇವತಾಸ್ತ್ರೀಯರಿಗೂ ಕೂಡ ಮದುವೆ ನೀವು ಬರಲೇಬೇಕು, ಈಗಲಿಂದನೇ ಅಲಂಕಾರ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿರಿ ಅಂತೇಳಿ. ಯಾಕಂದ್ರೆ ಸ್ತ್ರೀಯರು ಭಾಳ ಕಾಲ ತಗೋತಾರ ಅಲಂಕಾರ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಾಗಿ ಹೇಳಿದಂಗೆ ನೀವೆಲ್ಲ ಬೇಗ ಈಗಿಂದನೇ ತಯಾರಾಗಿ ವಿಶೇಷವಾಗಿ ಅಲಂಕಾರ ಮಾಡ್ಕೊಳ್ಳ್ರಿ, ಪರಮಾತ್ಮನ ವಿವಾಹಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಈ ರೀತಿಯಾಗಿ ತಿಳಿಸ್ತಾರೆ. ಬ್ರಹ್ಮ ತಾನು ಸ್ವತಃ ಅಲಂಕಾರ ಮಾಡ್ಕೋತಾನೆ, ಯಾಕಂದ್ರೆ ಎಲ್ಲರೂ ಒಂದು ಮುಖ ಮಾಡ್ಕೊಂಡ್ರೆ ಚತುರ್ಮುಖ ಬ್ರಹ್ಮ ನಾಲ್ಕು ಮುಖಗಳಿಗೆ ಶೃಂಗಾರ ಮಾಡ್ಕೋಬೇಕಾಗಿರೋದು. ಅವರು ಹೇಗೆ ಅಲಂಕಾರ ಮಾಡ್ಕೋಣ ಅಂದ್ರೆ ಶಾಸ್ತ್ರಕಾರ ಅದನ್ನು ತಿಳಿಸ್ತಾರೆ. ಪಶ್ಚಿಮ ಶಿರಸ್ಸಿಗೆ ಒಂದು ಕಿರೀಟವನ್ನು, ವಜ್ರ ಖಚಿತವಾಗಿರ್ತಕ್ಕಂಥ ಕಿರೀಟವನ್ನು ಹಾಕೊಂಡು ಅಲಂಕಾರ ಮಾಡ್ಕೋತಾನೆ. ಇನ್ನೊಂದು ಮುಖಕ್ಕೆ ಕೆಂಪು ಬಣ್ಣದ ರುಮಾಲಿನಿಂದ ಅಲಂಕಾರ ಮಾಡ್ಕೋತಾನೆ. ಮತ್ತೊಂದಕ್ಕೆ ಪಗಡಿ ಅಂತೇಳಿ ಮುತ್ತಿನಿಂದ ಎಲ್ಲರ ಶೃಂಗಾರ ಆಗಿರ್ತಕ್ಕಂಥ ಒಂದು ಕಿರೀಟವನ್ನು ಹಾಕೋತಾನೆ. ಮಗದೊಂದು ಇನ್ನೊಂದು ಮುಖ ಇದೆಯಲ್ಲ, ಅದಕ್ಕೆ ದರ್ಬೆಗಳಿಂದ ರಚಿತವಾಗಿರ್ತಕ್ಕಂಥ ಗುಲಾಬಿ ರೀತಿ, ಗುಲಾಬಿ ಅಂತದ ಕುಂಚಿಗೆ ಇದೆಲ್ಲ ಕೇಳ್ತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಟೋಪಿಯನ್ನೆಲ್ಲ ಹಾಕೋತಾನೆ. ಈ ಥರ ಎಲ್ಲ ತಾನು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯ ಮುದ್ದು ರತ್ನಗಳಿಂದ ರಚಿತವಾಗಿರ್ತಕ್ಕಂಥ ಎಲ್ಲ ಆಹಾರಗಳನ್ನೆಲ್ಲ ತಾನು ಹಾಕೊಂಡು ಅಲಂಕಾರ ಮಾಡ್ಕೋತಾನೆ. ಅದೇ ರೀತಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ತಾವು ಎಲ್ಲ ಮುದ್ದು ರತ್ನ ವಜ್ರ ವೈಡೂರ್ಯ ಎಲ್ಲ ಭಗವಂತನ ಮಧುರ ಕೊರಟಿಯರು ಎಲ್ಲ ದೇವಾನುದೇವತೆಗಳು ಎಲ್ಲರೂ ಅಲಂಕಾರ ಶೃಂಗಾರ ಮಾಡಿಕೊಂಡು ಎಲ್ಲ ಅವರವರ ವಾಹನಗಳನ್ನು ಏರಿ ಹೊರಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇನ್ನೂ ಕೆಲವರ ಅಲಂಕಾರ ಮುಗಿದಿಲ್ಲ, ನಾಳೆ ನೋಡೋಣ. ಶ್ರೀಕೃಷ್ಣ.